ಯಶಸ್ವಿ ಜೀವನದ ಗುಟ್ಟುಗಳಲ್ಲಿ ನಾವು ಸೇವಿಸುವ ಆಹಾರವೂ ಮುಖ್ಯ ಪಾತ್ರ ವಹಿಸುತ್ತದೆ. ಅಸುರಕ್ಷಿತ ಆಹಾರ ಮತ್ತು ನೀರಿನ ಸೇವನೆ ಸಕಲ ರೋಗಗಳ ಮೂಲ. ನಮ್ಮ ಆಹಾರವೇ ನಮಗೆ ಮದ್ದಾಗಲಿ. ಕಲಬೆರಕೆ ಆಹಾರ ಪ್ರಾಣಕ್ಕೆ ಸಂಚಕಾರ. ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಸಮಯ 6:51. ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ. ಕೃಷಿರಂಗ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿ ಕೇಳುವ ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ಇವತ್ತಿನ ಕಾರ್ಯಕ್ರಮದಲ್ಲಿ ಕೃಷಿಯಲ್ಲಿ ಉತ್ತಮ ಬೀಜಗಳ ಆಯ್ಕೆ ಮಹತ್ವ ಕುರಿತು ಡಾಕ್ಟರ್ ಎನ್ಎಂ ಶಕುಂತಲಾ ಅವರೊಡನೆ ಸಂದರ್ಶನ. ನಂತರ ಪೇಟೆ ಧಾರಣೆ ಮತ್ತು ಹವಾಮಾನಾಧಾರಿತ ಕೃಷಿ ಸಲಹೆಗಳು. ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ. ಹಾಗಾದರೆ ಈಗ ಕೇಳಿ, ಕೃಷಿಯಲ್ಲಿ ಉತ್ತಮ ಬೀಜಗಳ ಆಯ್ಕೆ ಮಹತ್ವ ಕುರಿತು ಡಾಕ್ಟರ್ ಎನ್ಎಂ ಶಕುಂತಲಾ ಅವರೊಡನೆ ಸಂದರ್ಶನವನ್ನು. ಸಂದರ್ಶಕರು ಡಾಕ್ಟರ್ ವಿಜಿ ಬಾವಲತ್ತಿ. ರೈತ ಬಾಂಧವರಿಗೆ ನಮಸ್ಕಾರ. ರೈತ ಬಾಂಧವರು, ಇವತ್ತಿನ ಒಂದು ಕಾರ್ಯಕ್ರಮದಲ್ಲಿ ಬೀಜದ ಒಂದು ಮಹತ್ವ ಮತ್ತು ಉತ್ತಮ ಬೀಜ ಆಯ್ಕೆ ಹೇಗೆ ಮಾಡಬೇಕಾಗತ್ತೆ ರೈತರು, ವಿಶೇಷವಾಗಿ ಬಿತ್ತನೆ ಬೀಜಗಳನ್ನು ಖರೀದಿ ಮಾಡುವಾಗಿರ್ಬೋದು, ಬಿತ್ತನೆ ಬೀಜವನ್ನು ಮನೆಯಲ್ಲಿ ನಾವು ಸಂಗ್ರಹಣೆ ಮಾಡಿ ಇಟ್ಟಾಗಿರ್ಬೋದು, ಯಾವ ರೀತಿ ಒಂದು ಕಾಳಜಿಯನ್ನು ತೊಗೋಬೇಕಾಗತ್ತೆ, ಜೊತೆಗೆ ಬೀಜದ ಮಹತ್ವ ಕೃಷಿಯೊಳಗೆ ಎಷ್ಟರ ಮಟ್ಟಿಗಿದೆ ಅಂತಕ್ಕಂಥ ವಿಚಾರವನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ರೈತರಿಗೆ ಮಾಹಿತಿಯನ್ನು ನೀಡಲಿಕ್ಕೆ ನಮ್ಮ ಜೊತೆ ಇವತ್ತು ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಬೀಜ ತಜ್ಞರಾದಂಥ ಡಾಕ್ಟರ್ ಶಕುಂತಲಾ ಎನ್ಎಂ ಅವರು ನಮ್ಮೊಂದಿಗಿದ್ದಾರೆ. ಅವರಿಂದ ಈ ವಿಚಾರವಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾಹಿತಿಯನ್ನು ಮಾಡಿಕೊಳ್ಳೋಂಥ. ನಮಸ್ಕಾರ ಡಾಕ್ಟರ್ ಶಕುಂತಲಾ ಅವರೇ. ನಮಸ್ಕಾರ ಸರ್. ಮೊದಲನೇದಾಗಿ ಹೇಳಿ, ಸಾಕಷ್ಟು ರೈತರು ಬೀಜವನ್ನು ಖರೀದಿ ಮಾಡುವಾಗ ಸಮಸ್ಯೆಗಳನ್ನು ಮಾಡ್ತಾ ಇರ್ತಾರೆ, ಎದುರಿಸ್ತಾ ಇರ್ತಾರೆ ಸಮಸ್ಯೆಗಳನ್ನು, ಮತ್ತು ಜೊತೆಗೆ ಒಳ್ಳೆ ಬೀಜ ಸರಿ ಸಿಗಲಿಲ್ಲ ನಮಗಂತಕ್ಕಂಥ ವಿಚಾರಗಳು ಅಲ್ಲಲ್ಲಿ ಕೇಳ್ತಾ ಇರ್ತವೆ. ಬೀಜದ ಒಂದು ಪ್ರಾಮುಖ್ಯತೆಯನ್ನು ಹೇಳಿ ನಮ್ಮ ರೈತರಿಗೆ. ಮೊದಲನೇದಾಗಿ ಬೀಜದ ಒಂದು ಪ್ರಾಮುಖ್ಯತೆ ಕೃಷಿಯೊಳಗೆ. ಬೀಜದ ಪ್ರಾಮುಖ್ಯತೆ ಬಗ್ಗೆ ನಾವು ತಿಳ್ಕೊಳ್ಳೋದು ಭಾಳ ಅವಶ್ಯಕ. ಈಗ ಹಂಗಾಮು ಹತ್ತಿರ ಬರ್ತಾ ಇದೆ. ಬೀಜದ ಒಂದು ಗುಣಮಟ್ಟ ಮತ್ತು ಅದರ ಪ್ರಾಮುಖ್ಯತೆ ಬಗ್ಗೆ ಮೊದಲೇ ಅರ್ಥ ಮಾಡಿಕೊಂಡು ಯಾವ ಥರದ ಬೀಜಗಳನ್ನು ನಾವು ಆಯ್ಕೆ ಮಾಡ್ಕೋಬೇಕು, ಅದರ ಗುಣಮಟ್ಟಗಳನ್ನ ನಾವು ಯಾವ ರೀತಿ ತಿಳ್ಕೋಬೇಕು ಅನ್ನೋದನ್ನು ನಾವು ಮುಂಚೆನೇ ಯೋಚನೆ ಮಾಡಿಟ್ಕೊಂಡ್ರೆ ನಮ್ಮದು ಹಂಗಾಮು ಹತ್ತಿರ ಬಂದಾವಾಗ ಬೀಜಕ್ಕಾಗಿ ಪರದಾಡೋದು ನಮಗೆ ತಪ್ಪುತ್ತೆ. ಒಂದು ಉಲ್ಲೇಖದ ಪ್ರಕಾರ ಸುಬೀಜಂ ಸುಕ್ಷೇತ್ರೇ ಜಯತೆ ಸಂಪದಯತೆ ಅಂತ ನಾವು ಸಂಸ್ಕೃತದಲ್ಲಿ ಒಂದು ಬೀಜದ ಪ್ರಾಮುಖ್ಯತೆಯನ್ನು ನಾವು ಮೊದಲಿಂದನೂ ನಮ್ಮ ರೈತರು ನಮ್ಮ ಪೂರ್ವಜರು ಕಂಡ್ಕೊಂಡು ಬಂದಿದ್ದಾರೆ. ಒಳ್ಳೆ ಬೀಜವನ್ನು ಒಳ್ಳೆ ಭೂಮಿನಲ್ಲಿ ಹಾಕಿದರೆ ನಮಗೆ ಜಯ ಕಟ್ಟಿಟ್ಟ ಬುತ್ತಿ, ಅದರಿಂದ ನಮ್ಮ ಉತ್ಪನ್ನನೂ ಜಾಸ್ತಿಯಾಗಿ ನಮ್ಮ ಸಂಪತ್ತು ಹೆಚ್ಚುತ್ತೆ, ಉತ್ಪಾದನೆ ಹೆಚ್ಚಾಗುತ್ತೆ ಅನ್ನೋದನ್ನು ಅವ್ರು ಮೊದಲಿಂದನೂ ಕಂಡ್ಕೊಂಡು ಬಂದಿದ್ದರು. ಒಂದು ಅಂದಾಜಿನ ಪ್ರಕಾರ 20-25% ನಾವು ನಮ್ಮ ಇಳುವರಿಯನ್ನು ಒಳ್ಳೆ ಗುಣಮಟ್ಟದ ಬೀಜವನ್ನು ಬಳಸೋದ್ರ ಮುಖಾಂತರನೇ ನಾವು ಹೆಚ್ಚಿಗೆ ಮಾಡ್ಕೋಬೋದು ಅಂತ ಹೇಳ್ತಾರೆ. ಈಗ ಕೃಷಿಯಲ್ಲಿ 80% ಬೀಜವನ್ನು ರೈತರು ತಾವೇ ಬೆಳೆದು ಉಳಿಸಿರ್ತಕ್ಕಂಥ ಬೀಜಗಳನ್ನೇ ಬಳಸೋದ್ರಿಂದ ಕೇವಲ 20% ಮಾತ್ರ ಹೈಬ್ರಿಡ್ ಬೀಜಗಳನ್ನು ಬೇರೆ ಬೇರೆ ಮೂಲಗಳಿಂದ ಬಳಸ್ತಾರೆ. ಅದಕ್ಕೋಸ್ಕರ ರೈತರು ತಾವು ಬಿತ್ತನೆ ಪೂರ್ವದಲ್ಲಿ ಉಪಯೋಗಿಸ್ತಕ್ಕಂಥ ಬೀಜಗಳ ಗುಣಮಟ್ಟವನ್ನು ಅವರು ತಿಳ್ಕೋಬೇಕು. ಈ ಬೀಜ ಅಂದ ತಕ್ಷಣ ನಾವು ಬರೀ ಬಿತ್ತನೆಗಾಗಿ ಬಳಸೋದೇ ಅಂತಲ್ಲ, ಅದನ್ನು ಅನೇಕ ರೂಪದಲ್ಲಿ ನಾವು ಬಳಸ್ತೇವೆ. ಆಹಾರಕ್ಕೆ ಮುಂಚೆಯಿಂದನೂ ನಾವು ಬಳಸ್ತಾ ಇದ್ದೇವೆ. 95% ನಾವು ಬಳಸುವ ಆಹಾರದಲ್ಲಿ ಬೀಜದಿಂದಲೇ ನಾವು ಬರ್ತಕ್ಕಂಥದ್ದಾಗಿದೆ. ಗೋಧಿ ಇರ್ಬೋದು, ಜೋಳ ಇರ್ಬೋದು, ರಾಗಿ ಇರ್ಬೋದು, ಭತ್ತ ಇರ್ಬೋದು, ತೊಗರಿ ಇರ್ಬೋದು, ಇಂಥ ಮುಖ್ಯ ಅನೇಕ ಬೆಳೆಗಳಲ್ಲಿ ನಾವು ಬೀಜಗಳನ್ನೇ ಬಳಸ್ತೀವಿ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಉದಾಹರಣೆಗೆ ನಮ್ಮ ಕಡಲೆ ಇದೆ ಸರ್, ಕಡಲೆನಲ್ಲಿ ಒಂದು ಪ್ರೋಟೀನ್ ಅಂಶ ಜಾಸ್ತಿ ಇರ್ತಕ್ಕಂಥದ್ದು ಸೂಪರ್ ಅಣ್ಣಿಗೇರಿ ಒಂದು ಅಂತಿದೆ. ಈಗ ಮೊದಲಿಂದನೂ JG11 ಆಗಲಿ, ಜಾಕಿ ಆಗಲಿ, ಬೇರೆ NBEG ಆಗಲಿ, ಇಂಥ ಬೆಳೆಗಳನ್ನೆಲ್ಲ ಬೆಳೀತಾ ಇದ್ದಾರೆ. ಜೊತೆ ಜೊತೆಗೆ ಇದರಲ್ಲಿ ಪ್ರೋಟೀನ್ ಅಂಶ ಹೆಚ್ಚಾಗಿರೋದ್ರಿಂದ ನಮ್ಮ ರೈತರು ಯಾವ ಬೆಳೆ ಯಾವ ತಳಿನಲ್ಲಿ ಯಾವುದು ಅಂಶ ಜಾಸ್ತಿ ಇದೆ ಅಂತ ತಿಳ್ಕೊಂಡ್ಬಿಟ್ಟು ತಮ್ಮ ಊಟಕ್ಕಾಗಿ ಯಾರು ನಾವು ಇಂತಹ ತಳಿಗಳನ್ನು ಕೆಲವೊಂದಿಷ್ಟು ಪ್ರಮಾಣದಲ್ಲಿ ಯಾರು ಅವರು ಬೆಳ್ಕೋಬೇಕು. ಅದಲ್ಲದೇ ನಮ್ಮಲ್ಲಿ ಈಗ ಒಂದು ಭತ್ತದಲ್ಲೂ ಒಂದು ತಳಿಯನ್ನು ಮಾಡಿದ್ದಾರೆ ಮಂಡಕ್ಕಿಗೋಸ್ಕರ, GNV 1-1-09 ಅಂತ. ಆಮೇಲೆ ಇನ್ನೂ ಅನೇಕ ತಳಿಗಳಲ್ಲಿ ಎಣ್ಣೆ ಅಂಶಗಳು ಸಹ ಜಾಸ್ತಿ ಇರ್ತವೆ, ಅಂಥ ತಳಿಗಳನ್ನು ನಾವು ಬೆಳೆಸ್ಕೋಬೇಕು. ನಾವು ಯಾಕೆ ಹೇಳ್ತಾ ಇದ್ದೀವಿ ಅಂದರೆ, ನಾವೀಗ ಆಹಾರ ಉತ್ಪಾದನೆಯಲ್ಲಿ ನಾವು ಮುಂಚೂಣಿಯಲ್ಲಿದ್ದೀವಿ, ಸಾಕಷ್ಟು ಸ್ವಾವಲಂಬಿಗಳಾಗಿದ್ದೀವಿ. ಅದ್ರ ಜೊತೆ ಜೊತೆಗೆ ನಾವು ಆರೋಗ್ಯದಲ್ಲೂ ಸಹ ನಾವು ಸ್ವಾವಲಂಬನೆ ಸಾಧಿಸಬೇಕು ಅಂತಂದರೆ ಯಾವ ಬೀಜವನ್ನು ನಾವು ಬಳಸಬೇಕು, ಆ ಬೀಜದಲ್ಲಿರ್ತಕ್ಕಂಥ ಗುಣಮಟ್ಟ ಬರೀ ಮೊಳಕೆ ಪ್ರಮಾಣ ಅಂತ ಅಷ್ಟೇ ಅಂತಲ್ಲ, ಅದರಲ್ಲಿರ್ತಕ್ಕಂಥ ಅಂಶಗಳಲ್ಲಿ ಯಾವುದು ಜಾಸ್ತಿ ಇದೆ, ಯಾವ ತಳಿನಲ್ಲಿ ಯಾವುದು ಅಂಶ ಜಾಸ್ತಿ ಇದೆ ಅಂತ ತಿಳ್ಕೊಂಡ್ಬಿಟ್ಟು ಮಾಡ್ಬೋದು. ಈ ಊಟಕ್ಕಲ್ದೇ ನಾವು ಬೇರೆ ಬೇರೆ ರೂಪದಲ್ಲೂ ನಾವು ಬಳಸ್ತೇವೆ. ಕಾರ್ಖಾನೆಗಳ ಉತ್ಪನ್ನಗಳನ್ನು ಉತ್ಪಾದಿಸಲು ಸಹ ನಾವು ಬೀಜದ ಒಂದು ಉಪಯುಕ್ತನ ನಾವು ಕಾಣಬಹುದು. ಅದರಲ್ಲಿ ಹೆಚ್ಚಾಗಿ ಸಾಸಿವೆ, ಕುಸುಬೆ, ಸೂರ್ಯಕಾಂತಿ, ಶೇಂಗಾ ಇಂಥ ಎಣ್ಣೆಗಳ ಇಂಥ ಬೆಳೆಗಳಲ್ಲೂ ಸಹ ಎಣ್ಣೆ ಅಂಶ ಯಾವುದರಲ್ಲಿ ಜಾಸ್ತಿ ಇದೆ, ಇದರಲ್ಲಿ ಯಾವುದು ಅನ್ಸ್ಯಾಚುರೇಟ್ ಫ್ಯಾಟಿ ಆಸಿಡ್ ಜಾಸ್ತಿ ಇದೆ. ಆಮೇಲೆ ಔಡ್ಲ ಎಣ್ಣೆನ ನಾವು ಲೂಬ್ರಿಕೇಟಿಂಗ್ ಆಯಿಲ್ ಅಂತ ಬಳಸ್ತೇವೆ, ಅದನ್ನು ಸಹ ನಾವು ಬೀಜದ ಉಪಯುಕ್ತತೆಯನ್ನು ನಾವು ಇದರಲ್ಲಿ ನೋಡಬಹುದು. ಔಷಧ ತಯಾರಿಕೆಯಲ್ಲೂ ಸಹ ನಾವು ಬಳಸ್ತೇವೆ. ಕ್ವಿನೈನ್ ಅಂಥೇಳಿ ಮಲೇರಿಯಾ ರೋಗಕ್ಕೆ ನಿವಾರಣೆಗಾಗಿ ಇದನ್ನು ಸಿಂಕೋನ ಬೀಜದಿಂದ ಬಳಸ್ತಾರೆ. ಇಂಥ ಅನೇಕ ಉಪಯುಕ್ತತೆ ಹೊಂದಿರತಕ್ಕಂಥ ಬೀಜಗಳ ಬಗ್ಗೆ ನಾವು ಮಾಹಿತಿಯನ್ನು ತಿಳ್ಕೋಬೇಕು. ಇದಲ್ಲದ್ರೆ ಇದರೊಟ್ಟಿಗೆ ನಮ್ಮ ರೈತರು ನಾವು ಬೀಜಗಳನ್ನು ಗುಣಮಟ್ಟದ ಬೀಜಗಳನ್ನು ಬಳಸಿಬಿಟ್ಟು ನಮ್ಮ ಇಳುವರಿಯನ್ನು ಹೆಚ್ಚಿಗೆ ಮಾಡ್ಕೊಳ್ಳೋದ್ರಲ್ಲಿ ಅವರು ಯೋಚನೆ ಮಾಡಬೇಕಾಗುತ್ತೆ. ಈಗ ಬೀಜದ ಗುಣಮಟ್ಟ ಅಂತ ಹೇಳಿದೆ ತಾವು, ಬೀಜದ ಗುಣಮಟ್ಟ ಅಂದ್ರೆ ಏನು? ಗುಣಮಟ್ಟ ಬೀಜಗಳು, ಬೀಜ ಚೆನ್ನಾಗಿರ್ಬೇಕು, ಗುಣಮಟ್ಟ ಆಗಿರ್ಬೇಕು ಬೀಜದು ಅಂತ ಹೇಳ್ತಿರ್ತಾರೆ ಎಲ್ಲ ವಿಜ್ಞಾನಿಗಳು ಹೇಳ್ತಾರೆ, ರೈತರು ಹೇಳ್ತಿರ್ತಾರೆ. ಇದರಲ್ಲಿ ಬೀಜ ಚೆನ್ನಾಗಿದೆ ಅಂತ ಹೇಳ್ಕೊಳಕ್ಕೆ ಅದಕ್ಕೆ ಏನು ಇರಬೇಕು ಮುಖ್ಯವಾಗಿ? ಇದರಲ್ಲಿ ಅನುವಂಶಿಕ ಶುದ್ಧತೆ ಮತ್ತೆ ಮೊಳಕೆ ಶಕ್ತಿ, ಬೀಜ ಬಲ, ಭೌತಿಕ ಶುದ್ಧತೆ, ಉತ್ತಮ ತೇವಾಂಶ, ಕಡಿಮೆ ಪ್ರಮಾಣದ ಬೀಜ ರೋಗ, ಹೆಚ್ಚಿನ ಬೀಜದ ಗಾತ್ರ, ಹೊಳಪು, ಬಣ್ಣ ಇವೆಲ್ಲವನ್ನ ಇರಬೇಕು. ಒಂದು ಉತ್ತಮ ಗುಣಮಟ್ಟದ ಬೀಜ ಅಂತ ನಾವು ಹೇಳಬೇಕು ಅಂದರೆ ಅನೇಕ ಒಳ್ಳೆ ಗುಣಧರ್ಮಗಳನ್ನು ಅದು ಹೊಂದಿರಬೇಕಾಗತ್ತೆ. ಮುಖ್ಯವಾಗಿ ಅನುವಂಶಿಕ ಶುದ್ಧತೆ. ನಾವು ಯಾವುದೇ ಒಂದು ಬೀಜವನ್ನು ಖರೀದಿ ಮಾಡುವಾಗ ನಾವು ನೋಂದಾವಣೆ ಆಗಿರ್ತಕ್ಕಂಥ ಸಂಸ್ಕರಿಸಿದ ಹಾಗೂ ಸರ್ಟಿಫೈ ಆಗಿರ್ತಕ್ಕಂಥ ಬೀಜಗಳನ್ನೇ, ಪ್ರಮಾಣೀಕರಿಸಿರ್ತಕ್ಕಂಥ ಬೀಜಗಳನ್ನೇ ಅವರು ಬಳಸಬೇಕಾಗತ್ತೆ. ಅದರಲ್ಲಿ 100%-100% ಅನುವಂಶಿಕ ಶುದ್ಧತೆ ಇರಬೇಕು. ವಿವಿಧ ಕ್ಲಾಸಸ್ ಆಫ್ ಸೀಡ್ಸಲ್ಲಿ ವರ್ಗದ ಬೀಜಗಳಲ್ಲಿ ಬೇರೆ ಬೇರೆ ಥರದ ಗುಣಮಟ್ಟಗಳಿರ್ತವೆ, ಅದು ನಂತರ ತಿಳ್ಕೊಳ್ಳೋಣ. ಮುಖ್ಯವಾಗಿ ಅನುವಂಶಿಕ ಶುದ್ಧತೆ ಅಂತಂದರೆ ತಳಿ ಶುದ್ಧತೆ. ಈಗ ನಾವು ಯಾವ್ದಾದ್ರು ಒಂದು ತಳಿಯನ್ನು ನಾವು ಬಳಸ್ತಾ ಇದ್ದೇವೆ, ಅದೇ ತಳಿಯಾದ ಬೀಜಗಳು ಅದರಲ್ಲಿ ಇರಬೇಕು. ಅಂದ್ರೆ ಒಂದೇ ತಳಿ ಬೀಜ ಅಂದ್ರೆ ತೊಗರಿಯಲ್ಲಿ ಬೇರೆ ತಳಿಗಳು ಮಿಕ್ಸ್ ಆಗಿರಬಾರ್ದು, ಮಿಕ್ಸ್ ಆಗಿರಬಾರ್ದು ಸರ್. ಅದು ಮುಂದೆ ಅದನ್ನ ಹೇಗೆ ಅದನ್ನ ಕಾಪಾಡ್ಕೋಬೇಕು ಅಂತ ಬೀಜೋತ್ಪಾದನೆ ಸಮಯದಲ್ಲಿ ನಾವು ಅದನ್ನ ಕಾಣಬಹುದು, ಅದನ್ನ ಕಾಪಾಡ್ಕೊಳ್ಬಹುದು. ಇನ್ನು ನಂತರ ಬರ್ತಕ್ಕಂಥದ್ದು ಮೊಳಕೆ ಶಕ್ತಿ. ಈ ಮೊಳಕೆ ಶಕ್ತಿ ಅಂತಕ್ಕಂಥದ್ದು 70%-ಕ್ಕಿಂತ ಜಾಸ್ತಿ ಇರಬೇಕು. ಹೆಚ್ಚಾಗಿ 90%-ಕ್ಕಿಂತ ಜಾಸ್ತಿ ಇದ್ರೆ ಅದು ಒಳ್ಳೆಯದು. ಈ ಮೊಳಕೆ ಶಕ್ತಿ ಹೆಚ್ಚಾಗಿ ರೈತರು ತಾವೇ ಬೆಳೆದಿರ್ತಕ್ಕಂಥ ಬೆಳೆಯನ್ನ ಬೆಳೆದ ಬೀಜಗಳನ್ನ ಬಳಸೋದ್ರಿಂದ ಮೊಳಕೆ ಶಕ್ತಿಯನ್ನ ತಾವು ಮೊದಲೇ ಪರೀಕ್ಷೆ ಮಾಡಿ ಇಟ್ಕೋಬೇಕು. ಇಲ್ಲಿ ಒಂದು ವಿಚಾರ, ಮೊಳಕೆ ಶಕ್ತಿ ಅಂದಾಗ ರೈತರು ಸಾಮಾನ್ಯವಾಗಿ ಏನ್ ಮಾಡ್ತಾರೆ, ಈಗ ಪಾಕೆಟ್ ಬೀಜಗಳನ್ನ ಖರೀದಿ ಮಾಡ್ತಾರೆ. ಪಾಕೆಟ್ ಬೀಜ ಬಿತ್ತನೆ ಆದ್ಮೇಲೆ ಸ್ವಲ್ಪ ಉಳಿತಾವು. ಈ ವರ್ಷ ಉದಾಹರಣೆ ಅಂತಂದ್ರೆ ತೊಗರಿಯನ್ನ ಖರೀದಿ ಮಾಡಿರ್ತಾರೆ ಅಥವಾ ಸೂರ್ಯಕಾಂತಿ ಬೀಜವನ್ನ ಖರೀದಿ ಮಾಡಿರ್ತಾರೆ, ಹೈಬ್ರಿಡ್ ಬೀಜಗಳನ್ನ. ವಿಶೇಷವಾಗಿ ಸೂರ್ಯಕಾಂತಿ ಬೀಜ ಉಳಿದು ಬಿಡ್ತದೆ, ಬಿತ್ತಿ ಒಂದ್ ಪಾಕೆಟ್ ಎರಡು ಪಾಕೆಟ್ ಉಳಿತಾವೆ. ಇಲ್ಲ ಮುಂದಿನ ಸಲ ಬಿತ್ತಾಗಬಾರ್ದು ಅಂತೇಳಿ ಮತ್ತೆ ಮುಂದಿನ ವರ್ಷ ಉಪಯೋಗ ಮಾಡ್ತಿರ್ತಾರೆ. ಹೇಗೆ ಅದು ಆ ರೀತಿ ಮಾಡಬಹುದು ರೈತರು ಉಳಿದಂತ ಬೀಜಗಳನ್ನ ಈ ಒಂದು ಹಂಗಾಮಿನಲ್ಲದೆ ಮುಂದಿನ ಹಂಗಾಮಿನಲ್ಲಿ ಅದನ್ನ ಬಳಸಬಹುದು ಅಂತ ಹೇಳಿ? ಹೌದು ಸರ್, ಬಳಸಬಹುದು ಖಂಡಿತವಾಗಿ. ಆದ್ರೆ ಅದರಲ್ಲಿ ಮೊಳಕೆ ಪರೀಕ್ಷೆಯನ್ನು ನಾವು ಮತ್ತೊಮ್ಮೆ ಮರುಪರೀಕ್ಷೆ ಮಾಡಬೇಕು ಸರ್. ಮೊದಲಿಗೆ ಅವರು ಸರ್ಟಿಫೈ ಮಾಡುವಾಗ, ಪ್ರಮಾಣೀಕರಣ ಮಾಡುವಾಗ 9 ತಿಂಗಳ ತನಕ ಅವಧಿ ಕೊಟ್ಟಿರ್ತಾರೆ. 9 ತಿಂಗಳು ಅಂತ ಅದಾದ್ಮೇಲೆ ನಾವು ಮತ್ತೆ ರಿವ್ಯಾಲಿಡೇಷನ್ ಮರು ಅವಧಿಯನ್ನು ಮರು ಪರಿಷ್ಕರಣೆ ಮಾಡಿ ಅದನ್ನ ಅಂದ್ರೆ ಒಂದು ಮೊಳಕೆ ಮೊಳಕೆ ಪರೀಕ್ಷೆಯನ್ನ ಮಾಡಿಸ್ಬೇಕು ಸರ್. ಚೆನ್ನಾಗಿ ಮೊಳಕೆ ಬಂತು ಅಂದ್ರೆ ಬಿತ್ತನೆ ಉಪಯೋಗ ಮಾಡ್ಕೋಬಹುದು. ಬಿತ್ತನೆ ಉಪಯೋಗ ಮಾಡ್ಕೋಬಹುದು ಸರ್. ಅಂದ್ರೆ ಬಿತ್ತನೆಗೆ ಬೀಜ ಒಳ್ಳೇದಂದ್ರೆ ಮೊಳಕೆ ಚೆನ್ನಾಗಿದ್ರೆ ಮಾತ್ರ ನೀವು ಬಂತಂದ್ರೆ ಅದು ಒಳ್ಳೇದಂತೀರಾ ಅಥವಾ ಹೀಗೆ ಅದರಲ್ಲಿ ಏನಾದರೂ ಪರಿವರ್ತನೆ ಆಗಿರ್ತದೆ ಬೀಜದಲ್ಲಿ? ಅಂದ್ರೆ ಒಳ್ಳೆ ಬೀಜ ಇದೆ, ಅದು ಒಂದೇ ತಳಿಯ ಬೀಜ, ಒಳ್ಳೆ ಬೀಜ ಇದೆ, ಮೊಳಕೆ ಚೆನ್ನಾಗಿ ಬರುತ್ತೆ, ಆದ್ರೆ ಅದರಲ್ಲಿ ಏನಾದರೂ ಅಲ್ಲಿ ಇರ್ತಕ್ಕಂಥ ಸ್ಟೋರೇಜ್ ಫುಡ್ ಇರ್ತದೆ ಬೀಜದಲ್ಲಿ, ಸಂಗ್ರಹಕಾರದಂಥ ಒಂದು ಆಹಾರ ವಸ್ತುಗಳು ಇರ್ತವೆ, ಅದು ಮುಂದೆ ಮೊಳಕೆಗೆ ಸಿಗಬೇಕು. ಹೌದು, ಅದರಲ್ಲಿ ಏನಾದ್ರು ಬದಲಾವಣೆಗಳಾಗಿರ್ತಾವ? ಅದರಲ್ಲಿ ಜಾಸ್ತಿ ಪ್ರಮಾಣದಲ್ಲಿ ಏನು ಬದಲಾವಣೆಗಳಾಗಿರಲ್ಲ ಸರ್. ಉತ್ತಮವಾಗಿ ಅವ್ರು ಸಂಗ್ರಹಣೆ ಮಾಡಿಟ್ಕೊಂಡ್ರು ಅಂತಂದ್ರೆ ಅದರಲ್ಲಿ ಏನು ತೊಂದರೆ ಇಲ್ಲ. ಮುಖ್ಯವಾಗಿ ಅದರಲ್ಲಿ ಮುಂದೆ ಮತ್ತೆ ಬೀಜೋಪಚಾರ ಮಾಡಿ ಅವರು ಬಿತ್ತನೆ ಮಾಡಬೇಕಾಗುತ್ತೆ. ಮೊದಲಿಗೆ ಕೆಲವೊಂದು ಬೆಳೆಗಳಲ್ಲಿ ಸೂರ್ಯಕಾಂತಿ ಇರ್ಬೋದು, ಹತ್ತಿ ಇರ್ಬೋದು, ಅವು ಕೆಲವೊಂದು ಬೀಜೋಪಚಾರ ಮಾಡಿ ಕೊಟ್ಟಿರ್ತಾರೆ, ಪಾಕೆಟ್ ಬೀಜ ಇದ್ರೆ ಬೀಜಗಳೆಲ್ಲ ಮಾಡಿರ್ತಾರೆ ಸರ್. ಇಲ್ಲ ಅಂತಂದ್ರೆ ಅದರದ ಅವಧಿನೂ ಸಹ ಮುಗಿದಿರುತ್ತೆ, ಪುನಃ ಇನ್ನೊಂದು ಅವಧಿಗೆ ಅವರು ಮುಂದಿನ ಹಂಗಾಮಿಗೆ ಏನಾದ್ರು ಬಿತ್ತನೆ ಮಾಡ್ಕೋಬೇಕಿತ್ತು ಅಂದ್ರೆ ಈ ಒಂದು ಬೀಜೋಪಚಾರ ಮಾಡಿ, ಇನ್ಸೆಕ್ಟಿಸೈಡ್ಸ್ ಇಂದ ಬೀಜೋಪಚಾರ ಮಾಡಿ ಬಿತ್ತನೆ ಮಾಡೋದು ಒಳ್ಳೇದು ಸರ್. ಈಗ ಗುಣಮಟ್ಟದ ಬೀಜ ಮಾರುಕಟ್ಟೆಯಲ್ಲಿ ರೈತರು, ಉದಾಹರಣೆ ಅಂತಂದ್ರೆ ಎರಡು ತರ, ಒಂದು ಹೈಬ್ರಿಡ್ ಬೀಜ ಬರುತ್ತೆ, ಒಂದು ತಳಿ ಬೀಜಗಳು ಬರ್ತವೆ. ಈಗ ತಳಿ ಬೀಜ ಮತ್ತು ಹೈಬ್ರಿಡ್ ಬೀಜದ ವ್ಯತ್ಯಾಸಗಳನ್ನ ಏನ್ ಹೇಳ್ತೀರಿ ರೈತರು? ಇದು ತಳಿ ಅದರ, ಇದು ಸಂಕರ್ಣ ಅಂತ ಹೇಳ್ತೀರಿ, ಇದು ವೆರೈಟಿ ಅಂತ ಹೇಳ್ತಿರ್ತೀವಿ, ಏನು ವ್ಯತ್ಯಾಸಗಳು ಬರ್ತವೆ ಎರಡು ಬೀಜಗಳಲ್ಲಿ, ತಳಿ ಮತ್ತು ಹೈಬ್ರಿಡ್ಗಳಲ್ಲಿ? ತಳಿ ಮತ್ತು ಹೈಬ್ರಿಡ್ ಬೀಜಗಳು ತಳಿಯನ್ನ ನೇರವಾಗಿ ಯಾವುದೇ ಒಂದು ಇನ್ನೊಂದು ತಳಿಯ ಜೊತೆಗೆ ಸಂಕರಣ ಮಾಡಲಾರ್ದೇನೆ ಉತ್ಪಾದನೆ ಮಾಡಿರ್ತಾರೆ. ಅದನ್ನ ನಾವು 3 ಅವಧಿಯ ತನಕ ನಾವು ಅದನ್ನ ಬಳಸಬಹುದು. ಈಗೇನಾದ್ರೂ ತೊಗರಿ ಇರ್ಬೋದು, ಕಡಲೆ ಇರ್ಬೋದು, ಅದನ್ನ ಹೆಸರು ಇರ್ಬೋದು, ಉದ್ದ ಇರ್ಬೋದು, ಇಂಥ ಈಗ ಜೋಳ ಇರ್ಬೋದು, ಅದರಲ್ಲೂ ಮಾಲ್ದಂಡಿ ಇರ್ಬೋದು, ಮತ್ತೆ ಯಾವ್ದಾದ್ರು ತಳಿಯದ ಅತಿ ಉತ್ತಮವಾಗಿರ್ತಕ್ಕಂಥ ಸುಧಾರಿತ ತಳಿಗಳನ್ನು ಅವ್ರು ಏನಾದರೂ ಮೊದಲನೇ ಸರ್ಟಿಫೈ ಮಾಡಿದ್ದನ್ನು ತಗೊಂಡು ಬಂದಿದ್ರು ಅಂತಂದರೆ ಅಧಿಕೃತ ಮೂಲಗಳಿಂದ ಉತ್ಪಾದನೆ ಮಾಡಿರ್ತಕ್ಕಂಥ ಬೀಜಗಳನ್ನು ತಗೊಂಡು ಬಂದರು ಅಂದರೆ ಅದನ್ನು 3-4 ತನಕ ಅವ್ರು ಬಳಸಬಹುದು. ಅದರಲ್ಲಿ ಯಾವುದೇ ಬದಲಾವಣೆಗಳಾಗೋದಿಲ್ಲ. ನಂತರ ಮತ್ತೆ 3-4 ಆದಮೇಲೆ ಅವರು ಪುನಃ ಮತ್ತೆ ಖರೀದಿ ಮಾಡಬೇಕಾಗತ್ತೆ. ಈ ರೀತಿ ಅವರು ತಿಳ್ಕೊಳ್ಳಾರ್ದೇನೆ ಪ್ರತಿ ವರ್ಷನೂ ಹೊಸ ಹೊಸದಾಗಿ ಆದ್ರೆ ಹೈಬ್ರಿಡ್ ತಳಿಗಳನ್ನ ಅವರು ಪ್ರತಿ ವರ್ಷನೂ ಬದಲಾವಣೆ ಮಾಡಬೇಕು. ಅದನ್ನ ಸಂಕರ್ಣ ಮಾಡಿರ್ತಾರೆ. ಅದನ್ನ ತಪ್ಪರ್ಥ ಮಾಡ್ಕೊಂಡ್ಬಿಟ್ಟು ಈ ವರ್ಷ ಮಾಡಿದ್ದ ಹೈಬ್ರಿಡ್ ಬೀಜಗಳನ್ನೇ ಮತ್ತೆ ಅದನ್ನ ಇಲ್ಲಿ ಒಂದು ಇನ್ನೊಂದು ವಿಚಾರ ಏನಂತಂದ್ರೆ ಶೇಂಗಾ ಬೆಳೆಯಲ್ಲಿ, ಶೇಂಗಾ ಬೀಜದಲ್ಲಿ ರೈತರು ಸಾಕಷ್ಟು ಸಮಸ್ಯೆನ ಎದುರಿಸ್ತಾ ಇರ್ತಾರೆ. ಶೇಂಗಾ ಬೀಜ ಯಾಕಂದ್ರೆ 1 70 ಎಪ್ಪತ್ತು ಕೆಜಿ 80 ಕೆಜಿ ಬಿತ್ತನೆಗೆ ಶಿಫಾರಸಿದೆ ಶೇಂಗಾ ಬೀಜ. ರೈತರು 8 10 ಎಕರೆ ಹಾಕೋರು ಬಹಳಷ್ಟು ಬೀಜಗಳು ಬೇಕಾಗ್ತವೆ. ಪ್ರತಿ ವರ್ಷನೂ ಶೇಂಗಾ ಮಾರ್ತಾರೆ, ಮತ್ತೆ ಶೇಂಗಾ ಬೀಜ ತರ್ತಾರೆ ಮಾರುಕಟ್ಟೆಯಲ್ಲಿ. ಶೇಂಗಾ ಬೀಜ ಒಳ್ಳೆ ಭಯಂಕರ ತುಟ್ಟಿ ಇದೆ, ಬಹಳ ತುಟ್ಟಿ ಇದೆ ಅಂತ ಹೇಳ್ತಿರ್ತಾರೆ. ಈಗ ಶೇಂಗಾ ಬೆಳೆಯವ್ರಿಗೆ ಏನ್ ಹೇಳ್ತಾರೆ ನೀವು? ಶೇಂಗಾ ಬೆಳೆಯುವ ರೈತರು ಬೀಜದಲ್ಲಿ ಯಾವ ರೀತಿ ಸಮಸ್ಯೆಯನ್ನ ಬಗೆಹರಿಸಿಕೊಳ್ಳಿಕ್ಕೆ ಸಾಧ್ಯತೆ ಇದೆ? ಶೇಂಗಾದಲ್ಲಿ ಸರ್ ಅವರು ಬಿತ್ತನೆಗೆ ಅಂತ ಹೇಳಿ ಮೊದಲನೆ ಗಟ್ಟಿಯಾಗಿರ್ತಕ್ಕಂತ ದೊಡ್ಡದಾಗಿರ್ತಕ್ಕಂತ ಕಾಯಿಗಳನ್ನ ಆರಿಸಿಕೊಂಡು ಕಾಯಿಗಳನ್ನ ಅದೇ ರೀತಿ ಸಂಗ್ರಹಣೆ ಮಾಡಿಟ್ಕೊಂಡ್ರೆ ಒಳ್ಳೆ ತೇವಾಂಶ ಕಡಿಮೆ ಒಣಗಿಸಿ 7-6 ಇದ್ರೆ ಉತ್ತಮವಾಗಿರ್ತದೆ. ಆ ರೀತಿ ಅದನ್ನ ಒಣಗಿಸಿಟ್ಟು ಒಳ್ಳೆ ಗಾಳಿ ಆಡ್ತಕ್ಕಂತ ರೂಮ್ ನಲ್ಲಿ ಕೆಳಗಡೆ ಒಂದು ಕಟ್ಟಿಗೆ ಹಲಗೆ ಅಂತ ಹಾಕೊಂಡ್ಬಿಟ್ಟು ಅಥವಾ ಪ್ಲಾಸ್ಟಿಕ್ ಶೀಟ್ ಅನ್ನ ಹಾಕೊಂಡು ಕೆಳಗಿನ ತೇವಾಂಶ ಅಥವಾ ಪಕ್ಕದಲ್ಲಿ ಗೋಡೆ ಪಕ್ಕದಲ್ಲಿ ಇರ್ತಕ್ಕಂಥ ತೇವಾಂಶ ಕಾಯಿಗಳಿಗೆ ಬಡಿಲಾರದೆ ಇರೋ ರೀತಿನಲ್ಲಿ ಅವರನ್ನ ಅದನ್ನ ಇಟ್ಕೋಬೇಕು. ಅದ್ರ ಜೊತೆ ಜೊತೆಗೆ ಅವ್ರ ಫ್ಯೂಮಿಗೇಷನ್ ಸಹ ಅವ್ರು ಮಾಡ್ಕೋಬಹುದು ಸರ್. ಅಲ್ಯೂಮಿನಿಯಂ ಫಾಸ್ಫೈಡ್ ಅಂತಾನು ಬರುತ್ತೆ. ಶೇಂಗಾಕಾಯಿಗಳಿಗೆ ಹುಳ ಬರ್ತಾವ ಅಂತಿರ್ತಾವ? ಅದೇ ಸರ್, ಅದಕ್ಕೆ ಫ್ಯೂಮಿಗೇಷನ್ ಇಲ್ಲಾಂದ್ರೆ ಅದನ್ನ ಇನ್ಸೆಕ್ಟಿಸೈಡ್ ಸ್ಪ್ರೇ ಮಾಡ್ಬೇಕಾಗುತ್ತೆ. ಮೆಲಾತಿಯನ್ ಸುತ್ತಲೂ ಮೆಲಾತಿಯನ್ ಮಾಡ್ಕೋಬೇಕಾಗುತ್ತೆ. ಇಲ್ಲಾಂದ್ರೆ ಅಲ್ಯೂಮಿನಿಯಂ ಫಾಸ್ಫೈಡ್ ಒಂದ್ಸರಿ ನೀವು ಮಾಡಿಟ್ರೆ 3 ತನಕ ಅದು ಧೂಪೀಕರಣ ಮಾಡಿಟ್ರೆ ಅದನ್ನ ಮತ್ತೆ ತಜ್ಞರ ಪ್ರಕಾರನೇ ಮಾಡ್ಬೇಕಾಗತ್ತೆ. ಒಂದ್ಸರಿ ಮಾಡೋದನ್ನ ಅವ್ರು ನೋಡ್ಕೊಂಡ್ರು ಅಂತಂದ್ರೆ ಯಾವಾಗ್ಲೂ ಮಾಡ್ಕೋಬಹುದು. ಮನೆಯಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಮಾಡ್ಕೋಬೇಕಾಗುತ್ತೆ. ಚೆನ್ನಾಗಿ ಒಣಗಿಸಿಟ್ಟು ಪ್ರದೇಶದಲ್ಲಿ ಇಟ್ಟರೆ ತಟ್ಟಿನ ಚೀಲದಲ್ಲಿ ತುಂಬಿಟ್ರೆ ಏನಾಗುತ್ತೆ? ಏರ್ ಟೈಟ್ ಬ್ಯಾಗ್ದಲ್ಲಿ ತುಂಬಿಡುದು ಒಳ್ಳೇದಂತೀರ ಅಥವಾ ಈಗ ಪಾಲಿಥಿನ್ ಬ್ಯಾಗ್ಗಳು ಬಂದಿದ್ದಾವೆ ಬೀಜಗಳನ್ನ ಕಾಯಿಗಳನ್ನು ಗೋಣಿ ಚೀಲದಲ್ಲಿರ್ತಕ್ಕಂಥ ಅದರಲ್ಲೂ ಒಂದು ಪ್ಲಾಸ್ಟಿಕ್ ಚೀಲನ ಹಾಕಿಟ್ಟಿರ್ತಕ್ಕಂಥದ್ದನ್ನ ಪಾಲಿಲೈನ್ಡ್ ಗನ್ನಿ ಬ್ಯಾಗ್ ಅಂತ ಹೇಳ್ತೀವಿ ಸರ್, ಅದರಲ್ಲಿ ಹಾಕಿಟ್ರೆ ಇನ್ನೂ ಒಳ್ಳೆಯದು. ಇಲ್ಲಿ ರೈತರು ಶೇಂಗಾ ಬೆಳೆಯುವಂಥ ರೈತರನ್ನು ಕೇಳಿದಾಗ ಹೇಳೋದು, ಇಲ್ರಿ ನಮ್ದು ಬೀಜ ಬಳಸಿದ್ರೆ ಇಳುವರಿ ಬರೋದಿಲ್ಲ, ಅದಕ್ಕೆ ನಾವು ಬೇರೆ ಕಡೆಯಿಂದ ತಂದ್ಬಿಡ್ತೀವಿ ಅಂತಂತಾರೆ. ಇಲ್ಲ ಸರ್, ಅವರು ಉತ್ತಮವಾಗಿ ಸಂಗ್ರಹಣೆ ಮಾಡಿ ಇಟ್ಕೊಂಡಿರ್ತಕ್ಕಂಥ ಬೀಜಗಳನ್ನ ಅವರು ಮೊಳಕೆ ಪರೀಕ್ಷೆ ಮಾಡಿಕೊಂಡು ಅದರಲ್ಲಿ ಎಷ್ಟು ಪರೀಕ್ಷೆ ಎಷ್ಟು ಬರುತ್ತೆ ಪ್ರಮಾಣ ಅಂತ ನೋಡ್ಕೊಂಡು ಬಿಟ್ಟು ಈಗ ಶೇಕಡ 60-70 ಬಂತು ಅಂತಂದ್ರೆ ಇನ್ನ 30 ಹೆಚ್ಚಿಗೆ 10 kg ಬಳಸೋ ಬದಲು 13 kg ಬಳಸಬೇಕಾಗುತ್ತೆ. ತಾವು ಏನಾದ್ರೂ ಈಗ ಅವೆಲ್ಲವನ್ನ ಸಂಕರಣ ತಳಿಗಳು ಇದರಲ್ಲಿ ಇನ್ನ ಬಂದಿಲ್ಲ, ನೇರವಾಗಿರ್ತಕ್ಕಂಥ ತಳಿಗಳೇ. ಈಗ ಮೊನ್ನೆನು ನಾವು KDG-128 ಮತ್ತೆ ಕದ್ರಿ ಲೇಪಾಕ್ಷಿನೂ ಇಲ್ಲೆಲ್ಲ ಮಾಡಿದ್ವಿ, K9 ಮಾಡ್ತಾ ಇದೀವಿ, TME-2 ಬೀಜೋತ್ಪಾದನೆಯನ್ನು ನಾವು ಮಾಡಿದ್ವಿ. TME-2 ಇದು ಟೇಬಲ್ ಪರ್ಪಸ್ ಅಂತ ಹೇಳ್ಬಿಟ್ಟು ಅದರಲ್ಲಿ ತಗೊಳ್ತಾರೆ. ಈ KDG-128 ಮತ್ತೆ ಕದ್ರಿ ಲೇಪಾಕ್ಷಿನಲ್ಲಿ ಎಣ್ಣೆ ಅಂಶ ಜಾಸ್ತಿ ಇದೆ, ಬಟ್ ರೈತರು ಎಣ್ಣೆ ಅಂಶ ಜಾಸ್ತಿ ಇರೋದ್ರಿಂದ ತಾವೇ ಒಂದು ಮಿಲ್ನ ಹಾಕೊಂಡ್ಬಿಟ್ಟು ಸರಬರಾಜು ಮಾಡಿದ್ರು ಅಂದ್ರೆ ಲಾಭ ಬರುತ್ತೆ ಅದರಲ್ಲಿ. ನೇರವಾಗಿ ಮಾರ್ಕೆಟ್ಗೆ ಹೊಡೆಯೋದ್ರಿಂದ TME-2 ಎಣ್ಣೆ ಅಂಶ ಕಡಿಮೆ ಇದ್ರು ಅದರೇ ರೇಟ್ಗೆ ತಗೋತಾ ಇದಾರೆ ಖರೀದಿ ಮಾಡೋರು. ಇದೊಂದು ಅಂಶವನ್ನ ಅವರು ಸಹ ಯೋಚನೆ ಗಮನಿಸಬೇಕಾಗುತ್ತೆ. ಈಗ ಸೂರ್ಯಕಾಂತಿಯನ್ನ ಬೆಳೆಯುವಂತ ರೈತರಿಗೆ ಬಹಳಷ್ಟು ಹೋದ ವರ್ಷ ಎಲ್ಲ ಭಯಂಕರ ಬೀಜದ್ದು ಬಹಳ ಸಮಸ್ಯೆ ಆಯ್ತು ರೈತರೆಲ್ಲ. ಬಹಳ ಬೀಜವನ್ನ ಸರಿಯಾಗಿ ಸಿಗಲಿಲ್ಲ, ಲಾಸ್ಟ್ಗೆ ಬೀಜ ಮಾರುಕಟ್ಟೆಯಲ್ಲಿ ಸಿಗದೆ ಹೋದಲ್ಲಿ ಎಲ್ಲೆಲ್ಲ ಬೀಜ ತಂದ್ರಗಳನ್ನ ಹಾಕಿದ್ರು ಇಳುವರಿ ಬರಲಿಲ್ಲ, ಕೆಲವೊಂದು ಕಡೆ ಬೆಳೆ ಸರಿಯಾಗಿ ಬರಲಿಲ್ಲ ಸೂರ್ಯಕಾಂತಿ ಬೆಳೆ. ಇಲ್ಲಿ ಏನು ರೈತರಿಗೆ ಬೀಜವನ್ನ ಖರೀದಿ ಮಾಡುವಾಗಿರ್ಬೋದು ಏನು ಕಿವಿ ಮಾತನ್ನ ಹೇಳ್ತಾರೆ ರೈತರಿಗೆ, ಯಾಕಂದ್ರೆ ಬೀಜ ಬಹಳ ಮುಖ್ಯ ಇಲ್ಲಿ ಸೂರ್ಯಕಾಂತಿ. ಮುಖ್ಯವಾಗಿ ಸೂರ್ಯಕಾಂತಿ ಬೆಳೆ ಬೆಳೆಯವರು ಒಂದು ಗಮನದಲ್ಲಿ ಇಟ್ಕೋಬೇಕು, ಹೂವಾಡೋ ಟೈಮಲ್ಲಿ ಮಳೆ ಬರಲಾರ್ದಂಗೆ ಬಿತ್ತನೆ ಮಾಡಬೇಕು. ಅದು ಒಂದೇ, ಅದರಲ್ಲಿ ಪರಾಗಸ್ಪರ್ಶ ಕ್ರಿಯೆ ಚೆನ್ನಾಗಾಗಬೇಕು. ಹೆಸರೇ ಹೇಳ್ತಾ ಇದೆ ಸೂರ್ಯಕಾಂತಿ, ಸೂರ್ಯ ಇದ್ದಷ್ಟು ಅದು ಚೆನ್ನಾಗಿ ಬರುತ್ತೆ. ಅದ್ರ ಜೊತೆ ಜೊತೆ ನೀರಾವರಿ. ಈ ಮೊದಲೆಲ್ಲ ಸೂರ್ಯಕಾಂತಿಯಲ್ಲಿ ತಳಿ ಇತ್ತು ಒಂದು ಮಾಡರ್ನ್ ಅಂತ. ಹೌದು ಸರ್. ಈಗ ಅದು ಒಳ್ಳೆ ರೈತರ ಅಭಿಪ್ರಾಯ ಇತ್ತು ಮಾಡರ್ನ್ ಬಗ್ಗೆ, ಚೆನ್ನಾಗಿ ತನಿಯಾಗತ್ತೆ, ಎಣ್ಣೆ ಅಂಶ ಜಾಸ್ತಿ ಇರುತ್ತಂತ. ಈಗ ತಳಿ ಯಾಕೆ ಅಷ್ಟು ಸಿಗ್ತಾ ಇಲ್ಲ, ಬೀಜ ಉತ್ಪಾದನೆ ಇಲ್ಲ ಅಂತೀರ ತಾವ ಹೇಗೆ? ಅದಕ್ಕೆ ಬೀಜ ಉತ್ಪಾದನೆ ಮಾಡಬಹುದು ಸರ್, ಅದಕ್ಕಿಂತ ಉತ್ಕೃಷ್ಟವಾಗಿರ್ತಕ್ಕಂಥ ಹೈಬ್ರಿಡ್ ತಳಿಗಳನ್ನ ನಮ್ಮಲ್ಲಿ ಮಾಡಿದ್ದಾರೆ. RSF-H700 ಇರ್ಬೋದು, 188-7 ಇರ್ಬೋದು, ಈ ತರದ ಎರಡು ತಳಿ ಹೈಬ್ರಿಡ್ ಕೆಲವೊಂದು ಪ್ರದೇಶದಲ್ಲಿ ಬಹಳಷ್ಟು ಎಕರೆಗಟ್ಟಲೆ ಅದನ್ನ ಮಾಡ್ತಾ ಇದ್ರು ಬೀಜೋತ್ಪಾದನೆ. ಆ ಹೈಬ್ರಿಡ್ RSF-H ನಿಮ್ಮ ಒಂದು ಸಂಶೋಧನಾ ಕೇಂದ್ರ ಬಿಡುಗಡೆ ಆದಂತದ್ದು ಒಳ್ಳೆ ಅಭಿಪ್ರಾಯ ಇದೆ ರೈತರದು, ಚೆನ್ನಾಗಿ ಬರುತ್ತೆ ಇಳುವರಿ ಅಂತಕ್ಕಂಥದ್ದು. ಒಂದೇ ಊರಲ್ಲಿ ಈಗ ನಾವು ಎಷ್ಟೋ ಕಡೆ ನೋಡಿರ್ತೀವಿ, ಇಲ್ಲಿ ಮಳೆ ಆಗಿರುತ್ತೆ, ಪಕ್ಕದಲ್ಲಿ 1 kilometer ದಾಟಿದ್ರೆ ಮಳೆ ಆಗಿರಲ್ಲ. ಹೂ ಆಡೋ ಟೈಮಲ್ಲಿ ಮಳೆ ಬರಬಾರ್ದು ಸರ್, ಅದು ಒಂದೇ. ಅದು ಉಳಿದಿದ್ದೆಲ್ಲವನ್ನು ಅವ್ರು ನಿಭಾಯಿಸಬಹುದು, ಅದಕ್ಕೆ ಕೀಟ ಬರಲಿ ರೋಗ ಬರಲಿ ಅಷ್ಟೇನು ಬರಲ್ಲ ಅದರಲ್ಲಿ, ಅದನ್ನ ನಾವು ಮ್ಯಾನೇಜ್ಮೆಂಟ್ ಮಾಡಿ ಕಂಟ್ರೋಲ್ ಮಾಡಬಹುದು. ಸೂರ್ಯಕಾಂತಿ ಬಿತ್ತನೆ ಮಾಡೋರು ಮಾತ್ರ ಇದೊಂದು ಗಮನದಲ್ಲಿ ಇಡಬೇಕು. ಅಂದ್ರೆ ಮಳೆ ಹೇಳಕ್ ಆಗೋದಿಲ್ಲ, ಯಾವ ಬರುತ್ತೆ ಅದು ಹಂಗಾಗ್ಬಿಟ್ಟಿದೆ ಈಗ ಮಳೆ. ಯೂಶಲಿ ನಿಮ್ಮ ಇದ್ರ ಪ್ರಕಾರ ಜುಲೈನಲ್ಲಿ ಬಿತ್ತನೆ ಮಾಡ್ರಿ, ಆಗಸ್ಟ್ ನಲ್ಲಿ ಬಿತ್ತನೆ ಮಾಡಿ ಸೂರ್ಯಕಾಂತಿ ಅಂತ ಹೇಳ್ತಾರೆ. ಆದ್ರೆ ರೈತರು ಮಳೆ ಬೇಗ ಮಳೆ ಬಂತಂದ್ರೆ ಮೇದಲ್ಲಿ, ಮೇ ಎಂಡಿಗೆ ಜೂನ್ ಫಸ್ಟ್ ವೀಕ್ ಅಲ್ಲಿ ಬಿತ್ತನೆ ಮಾಡ್ತಾರೆ ಚೆನ್ನಾಗಿ ಮಳೆ ಆತಂದ್ರೆ, ಮತ್ತೆ ಎರಡನೇ ಬೆಳೆ ತಕೊಳ್ಳಿಕ್ ಅನುಕೂಲ ಆಗತ್ತೆ ನಮಗೆ. ಕೆನಾಲ್ ನೀರು ಬರುತ್ತೆ. ಹೌದು. ಈಗ ಮೇಡಮ್ ಇನ್ನೊಂದು ವಿಚಾರ ಏನಂತಂದ್ರೆ, ತಾವು ಹೇಳಿದ್ರಿ ಬೀಜಗಳಲ್ಲಿ ಹಲವಾರು ವರ್ಗಗಳು ಬರ್ತವೆ ಅಂತ. ಏನು ಬೇರೆ ಬೇರೆ ವರ್ಗದ ಬೀಜಗಳು ಅಂದ್ರೆ ಏನು, ಯಾವ್ಯಾವ ವರ್ಗಗಳು ಬರ್ತವೆ ಬೀಜದಲ್ಲಿ? ಮೊದಲಿಗೆ ಬರ್ತಕ್ಕಂಥದ್ದು ಕೋಶ ಬೀಜ ಅಂತ ಹೇಳಿ ಸರ್, ಅದನ್ನ ತಳಿವರ್ಧಕರೇ ಮಾಡಿರ್ತಾರೆ. ಹೊಸ ತಳಿಯನ್ನು ಏನಾದ್ರೂ ಕಂಡಿಡಿದ್ರೆ ಸ್ವಲ್ಪ ಪ್ರಮಾಣದಲ್ಲಿ ಅವರು ಕಂಟ್ರೋಲ್ ಕಂಡೀಷನ್ ಅಲ್ಲಿ ಬೆಳೆದ್ಬಿಟ್ಟು ಅದರ ಗುಣಮಟ್ಟವನ್ನು 100-100 ತಳಿ ಶುದ್ಧತೆ ಇರ್ಬೋದು, ಅದರ ಮೊಳಕೆ ಪ್ರಮಾಣ ಇರ್ಬೋದು, ಅದರಲ್ಲಿರ್ತಕ್ಕಂಥ ಒಳ್ಳೆ ಅಂಶಗಳು, ರೋಗ ನಿರೋಧಕ ಅಂಶ ಇರ್ಬೋದು, ಕೀಟ ನಿರೋಧಕ ಇರ್ಬೋದು, ಯಾವುದೇ ಇರಲಿ, ಮುಖ್ಯವಾಗಿ ತಳಿ ಶುದ್ಧತೆಯನ್ನು ಎಲ್ಲ ಮೇಂಟೈನ್ ಮಾಡಿರ್ತಾರೆ ಸರ್, 100-100. ನಂತರ ಬರ್ತಕ್ಕಂಥದ್ದು ತಳಿವರ್ಧಕ ಬೀಜಗಳು ಅಂತ ಹೇಳಿ, ಅದನ್ನ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ತಳಿವರ್ಧಕರು ಮಾನಿಟರಿಂಗ್ ಕಮಿಟಿಯನ್ನು ಮಾಡ್ಕೊಂಡು ಬಿಟ್ಟು ಅದನ್ನು ಸಹ ಜಾಸ್ತಿ ಪ್ರಮಾಣದಲ್ಲಿ ಉತ್ಪಾದನೆ ಮಾಡಿ ಮುಂದೆ ಬರ್ತಕ್ಕಂತ ವರ್ಗದ ಬೀಜಗಳಿಗೆ ಮಾಡಿಕೊಡ್ತಾರೆ, ಬೀಜೋತ್ಪಾದನೆ ಮಾಡಿಕೊಡ್ತಾರೆ. ಈ ತಳಿವರ್ಧಕದಲ್ಲಿ ಅದರಲ್ಲೂ ಸಹ 100-100 ತಳಿ ಶುದ್ಧತೆಯನ್ನು ಕಾಪಾಡ್ಕೋತಾರೆ, ಭೌತಿಕ ಶುದ್ಧತೆಯನ್ನು ಸಹ 100-100 ಇರುತ್ತೆ. 100-100 ಇರುತ್ತೆ ಸರ್. ಆಮೇಲೆ ನಂತರ ಬರ್ತಕ್ಕಂಥದ್ದು ಈಗ ಫೌಂಡೇಶನ್ ಬೀಜ ಅಂತ ಹೇಳ್ಬಿಟ್ಟು, ಮೂಲ ಬೀಜ ಅಂತ ಹೇಳಿ, ಆ ಮೂಲ ಬೀಜದಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಕಡಿಮೆ ಆಗುತ್ತೆ ತಳಿ ಶುದ್ಧತೆ, ಶೇಕಡ 99% ಬರುತ್ತೆ ಸರ್. ಅದನ್ನು ಸಹ ನಾವು ಬೀಜೋತ್ಪಾದನೆ ಮಾಡೋ ಟೈಮಲ್ಲಿ ಕೆಲವೊಂದು ಅನ್ಯ ಗಿಡಗಳನ್ನ ನಾವು ತೆಗೆದುಹಾಕ್ಬೇಕಾಗುತ್ತೆ, ಬೇರೆ ಬೇರೆ ತಳಿಗಳು ಬೀಜಗಳಿದ್ರೆ ಗಿಡಗಳಿದ್ರೆ ತೆಗೆದುಹಾಕ್ಬೇಕಾಗುತ್ತೆ. ಅತಿ ಎತ್ತರವಾಗಿರ್ತಕ್ಕಂಥ, ಅತಿ ಗಿಡನಾಗಿರ್ತಕ್ಕಂಥ, ರೋಗ ಬಂದಿರತಕ್ಕಂಥ ಕೆಲವೊಂದು ಗಿಡಗಳನ್ನ ನಾವು ತೆಗೆದು ಅದರಲ್ಲೂ ಸಹ ನಾವು ತಳಿ ಶುದ್ಧತೆಯನ್ನ ಮೇಂಟೈನ್ ಮಾಡಬೇಕಾಗುತ್ತೆ ಸರ್. ನಂತರ ಬರ್ತಕ್ಕಂಥದ್ದು ಪ್ರಮಾಣಿತ ಬೀಜ, ಸರ್ಟಿಫೈಡ್ ಸೀಡ್, ಫೌಂಡೇಶನ್ ಬೀಜದಿಂದ ಪ್ರಮಾಣಿತ ಬೀಜ ಬರುತ್ತೆ. ನೆಕ್ಸ್ಟ್ ಆ ಬೀಜಗಳನ್ನ ಉಪಯೋಗಿಸಿ ಪ್ರಮಾಣಿತ ಬೀಜಗಳನ್ನ ಬೀಜೋತ್ಪಾದನೆ ಮಾಡ್ತೀವಿ. ಅದರಲ್ಲಿ ಶೇಕಡ 98% ತಳಿ ಶುದ್ಧತೆ, ಭೌತಿಕ ಶುದ್ಧತೆ ಶೇಕಡ 98% ಇರುತ್ತೆ. ಕೆಲವೊಂದು ಬೆಳೆಗಳಲ್ಲಿ ಮೇಂಟೈನ್ ಮಾಡೋಕ್ಕಾಗಲ್ಲ ಭೌತಿಕ ಶುದ್ಧತೆ, ಶೇಂಗಾ ಇರ್ಬೋದು, ಕೆಲವೊಂದು ಈ ತರದ ಬೆಳೆಗಳಲ್ಲಿ ಭೌತಿಕ ಶುದ್ಧತೆ ಸ್ವಲ್ಪ ಕಡಿಮೆ ಆಗುತ್ತೆ. ಇನ್ನ ಮುಖ್ಯವಾಗಿ ತಳಿವರ್ಧಕ ಬೀಜಗಳನ್ನ ಮೂಲ ಬೀಜೋತ್ಪಾದನೆಗೆ ಬಳಸ್ತಾರೆ, ಮೂಲ ಬೀಜೋತ್ಪಾದನೆ ಮೂಲ ಬೀಜಗಳನ್ನ ಪ್ರಮಾಣಿತ ಬೀಜೋತ್ಪಾದನೆಗೆ ಬಳಸ್ತಾರೆ. ನಂತರ ಬರ್ತಕ್ಕಂಥದ್ದು TL ಬೀಜಗಳು ಅಂತ ಹೇಳ್ತೀವಿ, ಟ್ರೂತ್ಫುಲಿ ಲೇಬಲ್ಡ್ ಸೀಡ್ಸ್ ಅಂತ, ನಂಬಿಕೆಯ ಬೀಜಗಳು ಅಂತ ಹೇಳ್ತೀವಿ ನಾವು. ಅದು ಸಹ ಪ್ರಮಾಣಿತ ಬೀಜದಷ್ಟೇ ಇರುತ್ತೆ, ಆದ್ರೆ ಸರ್ಟಿಫೈ ಆಗಿರಲ್ಲ ಸರ್, ಪ್ರಮಾಣೀಕರಣಗೊಂಡಿರಲ್ಲ, ಬಟ್ ಅದರಷ್ಟೇ ಗುಣಮಟ್ಟಗಳನ್ನ ಅದು ಹೊಂದಿರುತ್ತೆ. ತಳಿ ಶುದ್ಧತೆ ಇರ್ಬೋದು, ಇನ್ನು ಮುಖ್ಯವಾಗಿ ತೇವಾಂಶ ಗುಣಮಟ್ಟದಲ್ಲಿ ನಾವು ಮುಖ್ಯವಾಗಿ ಕಾಪಾಡ್ಕೋಬೇಕಾಗಿರ್ತಕ್ಕಂಥದ್ದು ಬೀಜದಲ್ಲಿ ತೇವಾಂಶ ಈ ಏಕದಳ ಧಾನ್ಯಗಳಿಗೆ 10-12 ಸರ್. ಈಗ ಜೋಳ ಇರ್ಬೋದು, ಭತ್ತ 10-12. ಇನ್ನು ಬರ್ತಕ್ಕಂಥದ್ದು ದ್ವಿದಳ ಧಾನ್ಯಗಳಿಗೆ 9-10% ಇರ್ಬೇಕಾಗತ್ತೆ. ಇನ್ನ ಎಣ್ಣೆ ಕಾಳು ಬೆಳೆಗಳು, ಅದ್ರಲ್ಲಿ ಎಣ್ಣೆ ಅಂಶ ಜಾಸ್ತಿ ಇರೋದ್ರಿಂದ ಬೇಗ ಕೆಡುತ್ತೆ. ಈಗ ಶೇಂಗಾ ಅಂದ್ರೆ ಸರ್, ತಾವುಗಳು ಈ ಶೇಂಗಾ ಆಗ್ಲಿ ಸೂರ್ಯಕಾಂತಿ, ಮುಂದೆ ಏನಾರು ಅವರು ಮುಂದಿನ ಹಂಗಾಮಿಗೆ ಬಿತ್ತನೆಗೆ ಇಟ್ಕೋಬೇಕು ಅಂತಂದ್ರೆ ಅವರು ಚೆನ್ನಾಗಿ ಒಣಗಿಸಿಟ್ಕೋಬೇಕು. 6-7% ಇರಬೇಕು ತೇವಾಂಶ, ಒಳ್ಳೆ ಗಾಳಿ ಆಡೋ ಜಾಗದಲ್ಲಿ ಇಟ್ಕೋಬೇಕು ಸರ್. ಇನ್ನ ನೆಕ್ಸ್ಟ್ ಬೀಜ ಗಾತ್ರ, ಒಳ್ಳೊಳ್ಳೆ ಗಟ್ಟಿಯಾಗಿರ್ತಕ್ಕಂಥ ದೊಡ್ಡ ಗಾತ್ರದ ಬೀಜಗಳನ್ನ ಅವರು ಈಗೇನಾದ್ರೂ ಜೋಳ ಇರ್ಬೋದು, ಕಡಲೆ ಇರ್ಬೋದು, ಕಡಲೆಗಳನ್ನ ಅವರು ತೊಗರಿ ಇರ್ಬೋದು, ಈಗ TS3R ಅಂತ ತಗೊಂಡ್ ಬಂದ್ರು, GRG 811, ಆ ತರದ ಹೊಸ ಹೊಸ ತಳಿಗಳನ್ನ ಏನಾದ್ರು ದೊಡ್ಡ ಗಾತ್ರದ ಕಾಳುಗಳನ್ನ ಈಗೆಲ್ಲ ಕಟಾವ್ ಮಾಡಿ ಇಟ್ಕೊಂಡಿರ್ತಾರೆ. ಕಟಾವ್ಗಿಂತ ಮುಂಚೆನೆ ಒಳ್ಳೊಳ್ಳೆ ಸದೃಢವಾಗಿರ್ತಕ್ಕಂಥ ಗಿಡಗಳನ್ನ ಆಯ್ಕೆ ಮಾಡ್ಕೊಂಡು ಅದರಲ್ಲಿ ಇರ್ತಕ್ಕಂತ ಅವಷ್ಟೇ ಗಿಡಗಳನ್ನ ಕಟಾವ್ ಮಾಡ್ಕೊಂಡು ರಾಶಿ ಮಾಡ್ಕೊಂಡು ಅದರಲ್ಲೇ ಮತ್ತೆ ದೊಡ್ಡ ದೊಡ್ಡ ಕಾಳು ಗಾತ್ರದ ಬೀಜಗಳನ್ನ ಆಯ್ಕೆ ಮಾಡಿ ಇಟ್ಕೊಳ್ಳೋದ್ರಿಂದ ಇದು ಎಲ್ಲಾ ಬೆಳೆಗಳು ಸಂಕರ್ಣ ಇಲ್ಲದೆ ಇರ್ತಕ್ಕಂಥ ನೇರ ತಳಿಗಳಿಗೆ ಅಂತ ತಳಿಗಳನ್ನ ಅವರು ತಳಿಗಳ ಬೀಜಗಳನ್ನ ಈ ರೀತಿ ಕಾಪಾಡ್ಕೊಂಡು ಬಂದು ಮುಂದೆ ಬಿತ್ತನೆ ಮಾಡುವಾಗ ಮೊಳಕೆ ಪರೀಕ್ಷೆಯನ್ನ ಅದರ ಗುಣಮಟ್ಟವನ್ನು ಕಂಡುಕೊಂಡು ಮಣ್ಣಿಂದನೂ ಸಹ ರೋಗಗಳು ಬರ್ತಿರ್ತವೆ. ಬಿತ್ತನೆಗೆ ಮುಂಚೆ ಟ್ರೈಕೋಡರ್ಮಾದಿಂದ ಬೀಜೋಪಚಾರ ಮಾಡಿ, ದ್ವಿದಳ ಧಾನ್ಯಗಳಿದ್ರೆ ರೈಸೋಬಿಯಂ ಅದ್ರ ಜೊತೆಗೆ ರೈಸೋಬಿಯಂ ಸಹ ಬೀಜೋಪಚಾರ ಮಾಡಿ ಬಿತ್ತೋದ್ರಿಂದ, ಇನ್ನು ಏಕದಳ ಧಾನ್ಯಗಳಿದ್ರೆ ಅಜೋಸ್ಪೈರಮ್ ಅಂತ ಒಂದು ಅಣುಜೀವಿ ಗೊಬ್ಬರ ಸಿಗುತ್ತೆ, ಅದರಿಂದನೂ ಲೇಪನ ಮಾಡಿ ಬಿತ್ತೋದ್ರಿಂದ ಅವರಿಗೆ ಒಳ್ಳೆ ಸಸಿಗಳ ಸಂಖ್ಯೆ ಕಾಪಾಡ್ಕೋಬಹುದು ಅವರು. ಈಗ ರೈತರು ನೇರ ತಳಿಗಳಂತ ಬರ್ತವೆ, ನೇರ ತಳಿ ಅಂತಂದ್ರೆ ಹೆಸರು ಇರಬಹುದು, ಕಡಲೆ ಇರಬಹುದು, ತೊಗರಿ ಇರಬಹುದು, ಇವು ನೇರ ತಳಿಗಳು ಬರ್ತವೆ. ಒಳ್ಳೆ ರೀತಿಯಿಂದ ಬೆಳೆಯನ್ನ ಬೆಳೆದಿರ್ತಾರೆ, ಉತ್ತಮ ಒಂದು ಇಳುವರಿ ಬಂದಿರ್ತದೆ, ಚೆನ್ನಾಗಿ ಗುಣಮಟ್ಟ ಚೆನ್ನಾಗಿರುತ್ತೆ ಇವೆಲ್ಲ ಒಂದು ಬೀಜಗಳು ರಾಶಿ ಮಾಡಿದ್ದು. ಇವರು ರೈತರು ಮುಂದೆ ಇದನ್ನ ಟ್ರುತ್ಫುಲ್ ಲೆವೆಲ್ ಅಂತೇಳಿ ಒಳ್ಳೆ ಬೀಜಗಳನ್ನ ಸಂಗ್ರಹಿಸಿ ಅದರಲ್ಲೆಲ್ಲ ಮಾಡಿ ಮಾರಾಟ ಮಾಡ್ಕೋಬಹುದು ರೈತರು? ಹೇಗೆ ಫುಲ್ ಲೆವೆಲ್ ನಂಬಿಕೆ ಮಾಡಬಹುದು, ಮುಂಚಿಂದ ಅದನ್ನ ಮಾಡ್ಕೊಂಡೇ ಬಂದಿದ್ದಾರೆ. ಇವ್ರದ ಹೊಲದಲ್ಲಿ ಯಾವ್ದಾದ್ರು ಬೆಳೆ ಚೆನ್ನಾಗಿ ಬಂದಿತ್ತು ಅಂತಂದ್ರೆ ಅದನ್ನ ಹಬ್ಬ ಹರಿದಿನಗಳಲ್ಲಿ ಅದನ್ನ ಪರೀಕ್ಷೆ ತರ ಮಾಡ್ತೀವಿ. ಮೊನ್ನೆ ಯುಗಾದಿ ಹಬ್ಬದಲ್ಲೂ ಸಹ ಕೆಲವೊಂದಿಷ್ಟು ಇನ್ನು ಅದು ಸಂಪ್ರದಾಯ ರೂಢಿಯಲ್ಲಿ ಇದೆ, ಅವ್ರವ್ರು ಬೆಳೆದಿರ್ತಕ್ಕಂಥ ಕಟಾವು ಮಾಡಿರ್ತಕ್ಕಂತ ಬೆಳೆಗಳನ್ನ ಆ ಹಬ್ಬದ ದಿನದಲ್ಲಿ ಹಾಕ್ಬಿಟ್ಟು ಇನ್ನು ನೀರಿನಲ್ಲಿ ಹಾಕಿ ಮೇಲೆ ತೇಲಿ ಬಂತಂದ್ರೆ ಅವು ಚೆನ್ನಾಗಿರಲ್ಲ, ಜೊಳ್ಳು ಕಾಳುಗಳು ಅಂತೇಳಿ ಕೆಳಗೆ ಸೆಟ್ಲ್ ಆಯ್ತು ಅಂತಂದ್ರೆ ಅವು ಗಟ್ಟಿ ಕಾಳುಗಳು ಅಂತ ಹೇಳ್ಬಿಟ್ಟು ಅದು ಪರೀಕ್ಷೆನ ಅವರು ನಂಬ್ಕೊಳ್ದೆ ಮೊಳಕೆ ಪರೀಕ್ಷೆನ ಮಾಡೋದು ಒಳ್ಳೇದು. ಈ ಮೊಳಕೆ ಪರೀಕ್ಷೆನ ಅವರು ಬಟ್ಟೆ ಚೀಲ ತಗೊಂಡ್ಬಿಟ್ಟಾದ್ರೂ ಪರೀಕ್ಷೆ ಮಾಡಬಹುದು, ಗೋಣಿ ಚೀಲ ಇರ್ಬೋದು, ಅವ್ರದ್ದೇನಾದ್ರು ಬಟ್ಟೆಗಳು ಇಲ್ಲ ಯಾವ್ದಾದ್ರು ನ್ಯೂಸ್ ಮಡಿನಲ್ಲಿ ಓಡದಿರ್ತಕ್ಕಂಥ ಬಕೆಟ್ ಇರ್ಬೋದು, ಅವ್ರದ್ದೇನಾದ್ರೂ ಪ್ಲಾಸ್ಟಿಕ್ ಡಬ್ಬಿ ಇರ್ಬೋದು, ಅದರಲ್ಲೂ ಸಹ ಅವ್ರು ಮಾಡಬಹುದು. ಈಗ ಬೀಜದ್ದು ಮಹತ್ವ ಬಹಳ ಇದೆ ಕೃಷಿ ಒಳಗೆ. ರೈತರು ಮುಂಗಾರು ಪ್ರಾರಂಭವಾಯಿತು ಅಥವಾ ಹಿಂಗಾರು ಪ್ರಾರಂಭವಾಗುವಾಗ ಮುಂಚೆನೆ ಬೀಜವನ್ನು ಸಿದ್ಧತೆ ಮಾಡ್ಕೊಂಡು ಇಟ್ಕೋಬೇಕಂತೀರಾ, ಅಥವಾ ಹೇಗೆ ಈಗ ಬಹಳಷ್ಟು ಬೀಜ ಸಿಗೋದಿಲ್ಲ ಮಾರುಕಟ್ಟೆಯಲ್ಲಿ ಅಂತಿರ್ತಾರೆ, ಒಮ್ಮೆ ಮಾರುಕಟ್ಟೆಯಲ್ಲಿ ಕೊರತೆ ಆಗುವ ಸಾಧ್ಯತೆಗಳು ಇರ್ತಾವೆ, ಒಮ್ಮೆ ಯಾವ ರೀತಿ ಪ್ಲಾನ್ ಮಾಡ್ಕೋಬೇಕಿಲ್ಲ ಬೀಜವನ್ನು ರೈತರು ಎಷ್ಟು ಅಡ್ವಾನ್ಸ್ ಆಗಿ ಪ್ಲಾನ್ ಮಾಡ್ಕೊಂತಿರ್ತಾವೆ, ಬೀಜ ಖರೀದಿ ಇರ್ಬೋದು, ಬೀಜ ಸಂಗ್ರಹಣೆ ಇರ್ಬೋದು, ಎಷ್ಟು ಅಡ್ವಾನ್ಸ್ ಆಗಿ ಮಾಡಿಟ್ಕೋಬೇಕು, ಯಾವ್ಯಾವ ಬೆಳೆಗಳನ್ನ ಅವರು ಯಾವಾಗ ಬಿತ್ತಬೇಕು ಅನ್ಕೋತಾರೆ ಸರ್? ಕೆಲವೊಂದು ಬೆಳೆಗಳನ್ನ ಜೂನ್ಇಂದ ಶುರು ಮಾಡ್ತಾರೆ, ಜೂನ್ಇಂದ ಪ್ರಾರಂಭ ಆಗುತ್ತೆ, ಒಳ್ಳೆ ಸಮಯ ಸರ್. ಆಕ್ಚುಲಿ ಹಿಂಗಾರು ಹಂಗಾಮಿನಲ್ಲಿ ಬೆಳೆದಿರ್ತಕ್ಕಂಥ ಬೆಳೆಗಳು ಅಥವಾ ಮುಂಗಾರು ಹಂಗಾಮಿನಲ್ಲಿ ಬೆಳೆದಿರ್ತಕ್ಕಂಥ ಬೆಳೆಗಳನ್ನ ಮತ್ತೆ ಮುಂಗಾರಿಗೆ ಬೆಳಿಬೇಕು ಅಂತಂದ್ರೆ ಅವ್ರು ಕಟಾವ್ ಆದ ತಕ್ಷಣ ಕಟಾವ್ಗಿಂತ ಮುಂಚೆಯಿಂದಾನೆ ಪ್ಲಾನ್ ಮಾಡ್ಕೋಬೇಕು ಸರ್, ಇದನ್ನ ನಾವು ಮುಂದೆ ಇದನ್ನೇ ಬೆಳಿಬೇಕಾ ಬೆಳಿಬಾರ್ದ, ಬೆಳೆನ ನಾವು ಚೇಂಜ್ ಮಾಡ್ತಾ ಇದೀವಿ. ಈಗ ಇನ್ನೊಂದು ಹೇಳ್ಬೇಕಂತ ಮಾಡಿದ್ದೀವಿ ಸರ್, ಬೆಳೆ ಪರಿವರ್ತನೆ ಮತ್ತು ತಳಿ ಬದಲಾವಣೆ, ಇವೆರಡು ಅಂಶಗಳನ್ನ ಅವ್ರ ಗಮನದಲ್ಲಿ ಇಟ್ಕೋಬೇಕು. ಇದೇ ಬೆಳೆನ ಈಗ ತೊಗರಿ ಅನೇಕ ಕಡೆ ತೊಗರಿ ಬೆಳೆದ ಆದ ತಕ್ಷಣ ತೊಗರಿನೇ ಬೆಳೀತಾ ಇದೆ, ಆ ಮಣ್ಣಿನಲ್ಲಿ ಇರ್ತಕ್ಕಂಥ ರೋಗಾಣುಗಳು ಮತ್ತೆ ಬೆಳೆಗೆ ಬರ್ತವೆ. ನಾವು ಅಲ್ಲಿಂದನೇ ನಮ್ದು ಪ್ರಾರಂಭ. ಈ ಒಂದು ಬೆಳೆ ನಾವು ಕಟಾವು ಮಾಡಿದ್ಮೇಲೆ ಮುಂದಿನ ಬೆಳೆನ ನಾವು ಮುಂದಿನ ವರ್ಷ ಮುಂಗಾರು ಹಂಗಾಮಿಗೆ ಇದೇ ಬೆಳೆನ ನಾವು ಬೆಳೀತಾ ಇದೀವ, ಅದನ್ನ ಭೂಮಿನೂ ಯಾವ ರೀತಿ ಸಿದ್ಧತೆ ಮಾಡ್ಕೋಬೇಕು. ನಾವು ಇದೇ ಬೀಜದ ಬೆಳೆಗಳನ್ನ ನಾವು 3-4 ವರ್ಷ, ನಾನು ಮೊದಲೇ ಹೇಳಿದೆ ಸರ್, ನೇರ ತಳಿಗಳನ್ನ ನಾವು 3-4 ವರ್ಷ ಯಾವುದೇ ಇಳುವರಿನಲ್ಲಿ ಬದಲಾವಣೆ ಆಗದೆ ನಾವು ಅದನ್ನ ಬೆಳೆಸ್ಕೋಬಹುದು, ಉಪಯೋಗಿಸ್ಕೋಬಹುದು. ಈ ರೀತಿ ಒಂದು ಇದೇ ಬೆಳೆನ ನಾವು ಕಂಟಿನ್ಯೂ ಮಾಡ್ತೀವಿ ಅನ್ನೋದಾದ್ರೆ ಆ ತಳಿಯ ಬೀಜಗಳನ್ನ ಅವರು ಕಟಾವ್ಗಿಂತ ಮುಂಚೆನೆ ಯೋಚನೆ ಮಾಡಿಟ್ಕೊಂಡು ಅದರಲ್ಲಿ ಸೂಕ್ತವಾಗಿರ್ತಕ್ಕಂಥ ಗಿಡಗಳನ್ನ ಆಯ್ಕೆ ಮಾಡಿಕೊಂಡು ಬೀಜವನ್ನ ತೆಗೆದಿಟ್ಕೊಂಡು ಅದನ್ನ ಬೀಜೋಪಚಾರ ಮಾಡಿ ಮುಂದಿನ ಹಂಗಾಮಿನಲ್ಲಿ ಅವರು ಬಳಸಬಹುದು ಸರ್. ಈಗ ಕೊನೆಯದಾಗಿ ಡಾಕ್ಟರ್ ಶಕುಂತಲರು ಉತ್ತಮ ಬೀಜದ ಉಪಯುಕ್ತತೆ ಬಗ್ಗೆ ಹೇಳ್ಬಿಡಿ, ಮತ್ತು ಜೊತೆಗೆ ನಾವೆಲ್ಲ ಮಾತಾಡ್ತಿರ್ತೀವಿ ಬೀಜ ಬಂಗಾರ ಬಂಗಾರ ಇದ್ದಂಗ್ರಿ ಬೀಜ ಅಂತ ಹೇಳಿ. ಹೌದು ಸರ್, ಜಾಸ್ತಿನೇ ಅಂತ ಹೇಳ್ಬಹುದು. ಬೀಜಕ್ಕೆ ಬೀಜದ ಒಂದು ಪ್ರಾಮುಖ್ಯತೆ ಜೊತೆಗೆ ನಾನು ಹೇಳ್ಬೇಕು ಅನ್ಕೊಂಡಿದ್ದೆ ಸರ್. ಬೀಜ ಒಂದು ಬಂಗಾರದ ತರನೇ ಹೇಳಿದ್ದು, ಬಂಗಾರಕ್ಕಿಂತಲೂ ಮೇಲೆ, ಬಂಗಾರಕ್ಕಿಂತಲೂ ಮೇಲೆ. ನಾವು ಎಷ್ಟೋ ಸರಿ ಎಕ್ಸ್ಪೋರ್ಟ್ ಮಾಡ್ತಾ ಇದ್ದೀವಿ, ಜೂಟ್ ಇರ್ಬೋದು, ಟೀ ಇರ್ಬೋದು, ಅದನ್ನ ನಾವು ಕರೆನ್ಸಿ ರೂಪದಲ್ಲಿ ನಾವು ನೋಡ್ತಾ ಇದೀವಿ. ದೇಶದ ಕರೆನ್ಸಿ ರೂಪದಲ್ಲಿ ನಾವು ಎಷ್ಟು ಮಟ್ಟಿಗೆ ನಾವು ಎಕ್ಸ್ಪೋರ್ಟ್ ಮಾಡ್ತಾ ಇದೀವಿ, ಎಷ್ಟು ಕ್ವಾಲಿಟಿ ನಾವು ಬೆಳೆಸ್ತಾ ಇದೀವಿ. ಆಮೇಲೆ ಶೇಕಡಾ 80% ನಮ್ದು ವ್ಯವಸಾಯ ಪ್ರಧಾನವಾಗಿರ್ತಕ್ಕಂಥ ದೇಶ, ಇದರಲ್ಲೇ ನಾವು ಆದಾಯವನ್ನ ನಾವು ಕಂಡ್ಕೋಬೇಕಾಗಿದೆ. ಯಾವ ರೈತನ ಮನೆಯಲ್ಲಿ ಉತ್ತಮ ಬೀಜ ಇರುತ್ತಾ, ಖಂಡಿತ ರೈತ ಒಳ್ಳೆ ಒಂದು ಪ್ರೋಗ್ರೆಸಿವ್ ಫಾರ್ಮರ್ ಆಗಿಬಿಡ್ತಾನಂತ. ಒಳ್ಳೆ ಇಳುವರಿ ಬರುತ್ತೆ ಅವನಿಗೆ, ಒಳ್ಳೆ ಉತ್ಪಾದನೆ ಆಗುತ್ತೆ, ಒಳ್ಳೆ ಲಾಭ ಬರುತ್ತೆ. ಉತ್ತಮ ಬೀಜ ಮನೆಯ ಒಂದು ಬೆಳವಣಿಗೆಯ ಸಂಕೇತ ಅಂತ ಹೇಳ್ಬೋದು ನಾವು. ಹೌದು, ಅದು ಒಂದು ನಮ್ದು ಟ್ರೆಜರ್ ಇದೆ. ಉತ್ತಮ ಬೀಜ ಇದರಿಂದ ಉಪಯೋಗಗಳು ಬಹಳಷ್ಟು ಇದಾವೆ ಸರ್. ಉತ್ತಮ ಗುಣಮಟ್ಟದ ಬೀಜವನ್ನ ನಾವು ಬಳಸೋದ್ರಿಂದ ಅದರಲ್ಲಿ ರೋಗ ನಿರೋಧಕ ಶಕ್ತಿ ಇರುತ್ತೆ, ಕೀಟ ನಿರೋಧಕ ಶಕ್ತಿ ಇರುತ್ತೆ, ಅದು ಬೇಗ ಮಾಗಲಿಕ್ಕೆ ಬರುವಂತ ಶಕ್ತಿ ಇರುತ್ತೆ. ಆಮೇಲೆ ಅದು ಅಲ್ಲದೆ ಮುಂಚೆನೆ ಹೇಳಿದೆ ಸರ್, ಅದರಲ್ಲಿ ಕೆಲವೊಂದು ವಿಶೇಷ ಅಂಶಗಳಿರುತ್ತೆ. ಪ್ರೋಟೀನ್ ಜಾಸ್ತಿ ಇರ್ಬೋದು ಅದರಲ್ಲಿ. ಇತ್ತೀಚೆಗೆ ಜಿಂಕ್ ಮತ್ತೆ ಐರನ್ ಕಂಟೆಂಟ್ ಜಾಸ್ತಿ ಇರತಕ್ಕಂಥ ತಳಿಗಳನ್ನು ತರ್ಬೇಕನ್ಕೊಂಡಿದ್ದಾರೆ. ನಮ್ಮ ಒಂದು ಆರೋಗ್ಯಕ್ಕೋಸ್ಕರನಾದ್ರೂ ಸ್ವಲ್ಪ ಪ್ರಮಾಣದಲ್ಲಿ ಇಂಥ ಒಂದು ಒಳ್ಳೊಳ್ಳೆ ತಳಿಗಳನ್ನ ನಾವು ಬೆಳೆಸಿ ಮುಂದುವರಿಸಬೇಕು. ಅದರಿಂದ ನಮ್ಮ ಆರೋಗ್ಯನೂ ನಾವು ಕಾಪಾಡ್ಕೋಬಹುದು. ಈ ಉತ್ತಮ ಗುಣಮಟ್ಟದ ಬೀಜಗಳನ್ನ ನಾವು ಬೆಳೆಸೋದ್ರಿಂದ ಮೊಟ್ಟ ಮೊದಲನೇದಾಗಿ ನಾವು ರೋಗ ಕಡಿಮೆ ಆಗುತ್ತೆ, ಎರಡನೇದಾಗಿ ಒಳ್ಳೆ ಖರ್ಚು ಕಡಿಮೆ ಬರುತ್ತೆ ರೈತರಿಗೆ. ಉತ್ತಮ ಬೀಜ ರೈತ ಸಿಕ್ತಪ್ಪ ಅಂತಂದ್ರೆ ಮುಂದೆ ಬೇಸಾಯದ ಖರ್ಚುಗಳು ಕಡಿಮೆ ಬಂದ್ಬಿಡ್ತವೆ, ಎಲ್ಲಾ ಖರ್ಚುಗಳು ಕಡಿಮೆ ಹೋಗಿ ಮೊದಲು ಅಧಿಕ ಇಳುವರಿ ಕೊಡ್ತಕ್ಕಂಥ ತಳಿಗಳನ್ನೇ ಅವ್ರು ಬೆಳೆಸ್ತಾರೆ, ಆಯ್ಕೆ ಮಾಡ್ಕೋಬೇಕಾಗುತ್ತೆ. ಅದಲ್ದೇ ನಮ್ಗೆ ಎಷ್ಟು ಪ್ರಮಾಣದ ಗಿಡಗಳ ಸಂಖ್ಯೆ ಇರಬೇಕು ಅಂತೀವೋ ಅಷ್ಟು ಗಿಡಗಳನ್ನ ನಾವು ನಮಗೆ ಬರ್ತವೆ ಪ್ರತಿ ಎಕರೆ ವಾರು ಅಷ್ಟು ಬರ್ತವೆ. ಕಡಿಮೆ ಮಟ್ಟದ ಗುಣಮಟ್ಟದ ಬೀಜ ಬಳಸಿದ್ರಿ ಅಂತಂದ್ರೆ ಮೊಳಕೆ ಪ್ರಮಾಣ ಬರಲ್ಲ, ಬೀಜಗಳು ಸರಿಯಾಗಿ ಬರಲ್ಲ. ಆಮೇಲೆ ನಾವು ಅದಕ್ಕೆ ಬೀಜೋಪಚಾರ ಮಾಡದೆ ಇದ್ವಿ ಅಂತಂದ್ರೆ ಸಸಿಗಳು ಸಾಯ್ತವೆ. ಈ ಮುಖ್ಯವಾಗಿ ಮೊನ್ನೆ ತೊಗರಿನಲ್ಲಿ ಸಾಕಷ್ಟು ಸಸಿಗಳ ಸಂಖ್ಯೆ ಕಾಪಾಡ್ಕೊಳ್ಳಕ್ಕೆ ಸೂರ್ಯಕಾಂತಿಯಲ್ಲೂ ಅದೇ ತರ ಆಯ್ತು. ಸೂರ್ಯಕಾಂತಿಯಲ್ಲಿ ಮುಂಗಾರು ಹಂಗಾಮಲ್ಲಿ ಅದೇ ತರ ಆಯ್ತು, ಕೆಲವೊಂದು ಮೊಳಕೆ ಸರಿಯಾಗಿ ಬರಲಿಲ್ಲ. ಇಲ್ಲ ಸರ್, ಅದರಲ್ಲಿ ಏನಾಗುತ್ತೆ ಅಂದ್ರೆ ನಾವು ಈಗ ಇನ್ನೊಂದು ಮೊಳಕೆ ಆಗ್ಬೇಕು ಅಂತಂದ್ರೆ ನೀರಿನ ಅಂಶ ಚೆನ್ನಾಗಿರ್ಬೇಕು, ಸರಿ ಇರ್ಬೇಕು. ಆಮೇಲೆ ಮುಖ್ಯವಾಗಿ ಶಾಖ. ಈಗ ನಾವು ಬಿತ್ತಿ ಬರ್ತೀವಿ ಸರ್, ಹಸಿದ್ದಾಗ ಬಿತ್ತಿರ್ತೀವಿ, ಮರುದಿನನೇ ಮಳೆ ಬಂತು ಅಂದ್ರೆ ಅದು ಉಸಿರುಗಟ್ಟುತ್ತೆ, ಮೇಲ್ಗಡೆ ಬರಲ್ಲ. ಹೌದು, ಅದಾಗ್ಲೇ ಅದು ಮೊಳಕೆ ಅದಕ್ಕೆ ಬೇಕಾಗಿರ್ತಕ್ಕಂಥ ಶಾಖ ಸಿಗಲ್ಲ. ಈ ಹಸಿದ್ದಾಗ ಬಿತ್ತಿರ್ತೀವಿ, ಮತ್ತೆ ಮಳೆ ಬಂತು, ಮತ್ತೆ ನೀರ್ ಬಿಟ್ಟಿವಿ, ಬರಲ್ಲ ಸರ್. ಅದಕ್ಕೆ ಎಷ್ಟು ಸಾಕಷ್ಟು ಹೀಟ್ ಶಾಖ ಬೇಕು ಅಷ್ಟು ಇರ್ಲೇಬೇಕು, 20-25% ಅಷ್ಟು ಡಿಗ್ರಿ ಸೆಂಟಿಗ್ರೇಡ್ ಇರ್ಲೇಬೇಕು, ಅಷ್ಟು ಇದ್ರೆ ಮಾತ್ರ ಅದು ಮೊಳಕೆ ಬರೋದು, ಮುಂದೆ ಇಲ್ಲಾಂದ್ರೆ ಬರಕ್ಕಾಗಲ್ಲ. ಅದಲ್ದೇನೆ ಇದು ಉತ್ತಮ ಗುಣಮಟ್ಟದ ಬೀಜ ನಾವು ಬಳಸೋದ್ರಿಂದ ಒಂದೇ ಸಮಯಕ್ಕೆ ಬೆಳೆ ಮಾಗುತ್ತೆ, ಕಟಾವಿಗೆ ಬರುತ್ತೆ, ಅವಾಗ ಒಟ್ಟಿಗೆ ಎಲ್ಲ ಒಕ್ಕಣೆ ಮಾಡಬಹುದು ನಾವು. ಬೆಳೆ ನೋಡ್ಲಿಕ್ಕೆ ಚೆನ್ನಾಗಿರುತ್ತೆ, ಒಂದೇ ರೀತಿಯಾಗಿರ್ತದೆ. ಹೌದು, ಆಮೇಲೆ ಬೆರಕೆ ಗಿಡಗಳು ತೆಗೆಯೋದು ತಪ್ಪುತ್ತೆ. ಬೆರಕೆ ಗಿಡಗಳು ಕಡಿಮೆ ಇದ್ದಷ್ಟು ನಮಗೆ ತಳಿ ಶುದ್ಧತೆ ಚೆನ್ನಾಗಿರುತ್ತೆ, ಬೀಜ ಶುದ್ಧತೆ ಬರುತ್ತೆ ಸರ್, ಗುಣಮಟ್ಟ ಇರುತ್ತೆ. ಒಳ್ಳೇದು ಡಾಕ್ಟರ್ ಶಕುಂತಲಾ ಅವರೇ, ಕೊನೆಯದಾಗಿ ನೀವು ಹೇಳಿದಂತ ವಿಚಾರವನ್ನ ಗಮನಿಸಿದ್ರೆ ರೈತರು ಬೀಜದ ಪ್ರಾಮುಖ್ಯತೆ ಸಾಕಷ್ಟಿದೆ. ಉತ್ತಮ ಬೀಜವನ್ನ ರೈತರು ಯಾರ ಮನೆಯಲ್ಲಿರ್ತವೆ, ಯಾರು ಉತ್ತಮ ಬೀಜವನ್ನ ಸಂಗ್ರಹಣೆ ಮಾಡಿಟ್ಕೊಂಡಿರ್ತಾರೆ ಮತ್ತು ಉತ್ತಮ ಬೀಜವನ್ನ ಖರೀದಿ ಮಾಡ್ತಾರೆ, ಬಿತ್ತನೆ ಮಾಡ್ತಾರೆ ಅಂತ ಖಂಡಿತ ಒಳ್ಳೆಯ ಒಂದು ಇಳುವರಿಯನ್ನ ಒಳ್ಳೆಯ ಲಾಭವನ್ನ ಪಡಲಿಕ್ಕೆ ಸಾಧ್ಯತೆ ಇದೆ. ರೈತರು ಗಮನಿಸಬೇಕು, ಬೀಜ ಬಂಗಾರ ಅಂತ ನಾವೆಲ್ಲ ಹೇಳ್ತಾ ಇರ್ತೀವಿ, ಅಷ್ಟೇ ಬಂಗಾರದಷ್ಟೇ ಪ್ರಾಮುಖ್ಯತೆಯನ್ನು ಬೀಜಕ್ಕೆ ಕೊಟ್ಟು ಉತ್ತಮ ಬೀಜಗಳನ್ನು ಆಯ್ಕೆ ಮಾಡಿ ಬಿತ್ತನೆಯನ್ನು ಮಾಡಿದರೆ ಖಂಡಿತ ಒಳ್ಳೆಯ ಇಳುವರಿಯನ್ನು ಪಡಲಿಕ್ಕೆ ಸಾಧ್ಯತೆ ಇದೆ. ನಿಮ್ಮ ವಿಚಾರ ಹಂಚಿಕೊಳ್ಳೋದಕ್ಕೆ ರೈತರ ಪರವಾಗಿ ತಮಗೆ ಧನ್ಯವಾದ. ನಮಸ್ಕಾರ. ಧನ್ಯವಾದಗಳು ಸರ್. ಇದುವರೆಗೆ ಕೃಷಿಯಲ್ಲಿ ಉತ್ತಮ ಬೀಜಗಳ ಆಯ್ಕೆಯ ಮಹತ್ವ ಕುರಿತು ಡಾಕ್ಟರ್ ಎನ್ಎಂ ಶಕುಂತಲಾ ಅವರೊಡನೆ ಸಂದರ್ಶನವನ್ನು ಕೇಳಿದಿರಿ. ಸಂದರ್ಶಕರು ಡಾಕ್ಟರ್ ವಿಜಿ ಪಾವಲತ್ತಿ. ರೈತ ಬಾಂಧವರೇ, ಈಗ ಕೇಳಿ, ರಾಯಚೂರು, ಲಿಂಗಸ್ಕೂರು ಹಾಗೂ ಸಿಂಧನೂರು ಕೃಷಿ ಉತ್ಪನ್ನ ಮಾರುಕಟ್ಟೆಯವರು ಕಳುಹಿಸಿರುವ ದಿನದ ಪೇಟೆಯ ಧಾರಣೆ. ಪ್ರತಿ ಕ್ವಿಂಟಲ್ಗೆ ಕನಿಷ್ಠ ಮತ್ತು ಗರಿಷ್ಠ ದರ. ಮೊದಲಿಗೆ ರಾಯಚೂರು ಉತ್ಪನ್ನ ಪ್ರಭೇದಗಳು ಕನಿಷ್ಠ ಮತ್ತು ಗರಿಷ್ಠ ದರ. ಸಜ್ಜೆ ಸ್ಥಳೀಯ 2430 ರೂಪಾಯಿಯಿಂದ 2481 ರೂಪಾಯಿ. ಕಡಲೆಕಾಳು ಜವಾರಿ ಸ್ಥಳೀಯ 3006 ರೂಪಾಯಿಯಿಂದ 5025 ರೂಪಾಯಿ. ಹತ್ತಿ ಹೈಬ್ರಿಡ್ 44 7200 ರೂಪಾಯಿಯಿಂದ 8200 ರೂಪಾಯಿ. ಅಲಸಂದೆ ಕೋಪಿಯಾ ಓಲ್ 5200 ರೂಪಾಯಿಯಿಂದ 7151 ರೂಪಾಯಿ. ನೆಲಗಡಲೆ ಶೇಂಗಾ ಘುಂಗ್ರಿ 3285 ರೂಪಾಯಿಯಿಂದ 6809 ರೂಪಾಯಿ. ಜೋಳ ಬಿಳಿ ಜೋಳ 2512 ರೂಪಾಯಿಯಿಂದ 3016 ರೂಪಾಯಿ. ಭತ್ತ ರಾಜಹಂಸ

ಜನದಾರ ಚಿಂತಿಲ್ಲದಂತೆ ಸಾಯವೋ ಪಂಚ ಪಾಂಡವರ ನೆನದರ ಧರ್ಮ ಚಿಂತಿಲ್ಲದಂತೆ ಸಾಯವ ಓ ಮುತ್ತಿ ನಮೋ ಕರ ಸೊಲದಿಲ್ಲ ಕನೇನಾರ ಮಗಳವ್ವ ತಿನ್ನ ಕರ ಸೊಲದಿಲ್ಲ ಕನೇನಾರ ಮಗ ಮೊತ್ತೆ ನಮೋಗ ತಿನ್ನ ಕರ ಸೊಲದಿಲ್ಲ ಕನೇನಾರ ಮಗಳವ್ವ